ಮೂರು ಹೂಗಳನ್ನು ಹಾಕಿದ್ದಾರೆ ಸ್ವಲ್ಪ ಪ್ರಮಾಣದಲ್ಲಿ. ಯಾವ ರೀತಿ ಲಾಭ ಪಡ್ಕೋತಿದ್ದಾರೆ, ಏನೇನು ಅವರಿಗೆ ಹೂವಿನಿಂದ ಅನುಕೂಲತೆ ಆಗಿದೆ, ಎಷ್ಟು ವರ್ಷ ಆಯಿತು, ಜೊತೆಗೆ ಹೂವಿನ ಬೇಸಾಯ ಹೂವಿನ ಮಾರಾಟ ಹೇಗೆ ಮಾಡ್ತಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಜಂಗ್ಲಿ ಸಾಬ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ಜಂಗ್ಲಿ ಸಾಬ್ ಅವರು, ಹೂವಿನ ಬೇಸಾಯ ಮಾಡೋಕತ್ತಿ ಎಷ್ಟು ವರ್ಷ ಆಯ್ತು ನೀವು? 4 ವರ್ಷ ಆಯಿತು ಸರ್. 4 ವರ್ಷದಿಂದ ಏನು ಮಾಡೋಕ್ಕಿಂತ ಮುಂಚೆ ಬೇರೆ ಕಡೆ ನೋಡಿದ್ರಾ ಅಥವಾ ಇಲ್ಲ ಹೂವಿನ? ನೋಡಿಲ್ಲ ಸರ್, ನೋಡಿಲ್ಲ. ನೋಡಿ, ಯಾಕೆ ಹೂ ಹಾಕ್ಬೇಕಂತ ಬಂತು ನಿಮಗೆ? ನಮಗೆ ಹಿಂಗೆ ಇಂಥವ್ರು ಹಾಕಿರಿ ಬೇಸ್ ಇರ್ತಾವ ಅಂದ್ರೆ ಸರ್ ಹಾಕಿದ್ರು ಸರ್, ನಮಗೆ ಅಷ್ಟು ಚಲೋ ಕಾಣುತ್ತೆ ಸರ್. ಎಷ್ಟೆಷ್ಟು ಹಾಕಿರಿ? 3 ಥರ ಹೂ ಇದೆಯಲ್ಲ, ಎಷ್ಟೆಷ್ಟು ಕ್ಷೇತ್ರ ಇದೆ ಅದು? ಎಷ್ಟೆಷ್ಟು ಗುಂಟೆ ಇದೆ ಹೂವ? ಅವ 20 ಗುಂಟೆ ಅದ ಸರ್. ಅಂದರೆ 3 ಹೂಗಳು ಸೇರಿ 20 ಗುಂಟೆ ಇದೆ. ಹಾಂ ಸರ್. ಈಗ 3 ಥರ ಹೂ ಹಾಕಿದ್ರಿ ನೀವು, ಒಂದೇ ಹಾಕ್ಬೋದಾಗಿತ್ತು, 3 ಥರ ಹೂ ಯಾಕೆ ಹಾಕಿದ್ರಿ? ಚಲೋ ಇರ್ತದೆ ಸರ್, 3 ನಮೂನೆ ಹಾಕಿದ್ರೆ ಚಲೋ. ಇದು ಕೆಂಪುದು, ಬಿಳಿ, ಅದು ಚಲೋ ಕಾಣಿಸ್ತದೆ ಸರ್. ಬಿಳಿ ಆದರೆ ಬರೇ ಬಿಳಿ ಕಾಣಿಸ್ತದೆ ಸರ್. ಗುಂಡು ಮಲ್ಲಿಗೆ, ಸೂಜಿ ಮಲ್ಲಿಗೆ ಅದ್ರಾಗ ಕಲಸಿ ಕನಕಾಂಬರ ಕಟ್ಟಿದ್ರೆ ಚಲೋ ಕಾಣಿಸ್ತದೆ ಸರ್. ಈ ಕೆಂಪು ಒಂದು ದಂಡೆ ಮಾಲೆ ಹಾಕಿ ಮಾಡಿದ್ರೆ ಚೆನ್ನಾಗಿರ್ತದೆ. ಹೌದು ಸರ್. ಅದನ್ನ ಹಾಕುವಾಗ ಎಲ್ಲಿ ಸಸಿಗಳನ್ನ ಬೀಜ ನೀವೇ ಮಾಡ್ಕೊಂಡ್ರು, ಎಲ್ಲಿಂದ ತಗೊಂಡ್ರಿ? ಅವು ಚೆನ್ನಲ್ಲಿದ್ದ ತಂದ್ರೆ ಸರ್, ರಾಯಚೂರಿಗೆ ಅವ್ರಿಗೆ ಕೊಟ್ಟಿದ್ವಿ, ಅವರು ಕಳಿಸಿದ್ರು ಸರ್. ಬೀಜ ಕಳಿಸಿದ್ರ? ಇಲ್ಲ ಸರ್, ಸಸಿಗಳು ಸರ್. ಹೌದು ಸರ್, 70 ರೂಪಾಯಿ ಒಂದು ಸರ್, 70 ರೂಪಾಯಿ. ಆಮೇಲೆ ಕನಕಾಂಬರ? ಕನಕಾಂಬರ ನಾವ್ ಹಾಕಿಸ್ತೀವಿ ಸಸಿ, ನಾರು ಬೀಜ ತಂದು ಹಾಕಿದ್ ಸರ್. ಈಗ 4 ವರ್ಷದಿಂದ ಮಾಡಾಕತ್ತೀರಿ, ಹಚ್ಚಿದ ಮೇಲೆ ಎಷ್ಟು ವರ್ಷಕ್ಕೆ ಹೂ ಚಾಲು ಆತು? ಅವಾಗ ಇಂದನ ಸರ್ ಆಗ್ತದೆ ಸರ್, 4 ತಿಂಗಳಕ್ಕೆ 6 ತಿಂಗಳ ಚಾಲು ಸ್ಟಾರ್ಟ್. ಹ್ಞೂ, ಇನ್ನು ಬೇಸಿಗೆಲ್ಲ ಅಂದರೆ 8 ಕೆಜಿ ಆತಾವ ಸರ್ ಗುಂಡು ಮಲ್ಲಿಗೆ. ಈಗ ಪ್ರತಿ ಹೂ ಚಾಲು ಆದಮೇಲೆ ಪ್ರತಿನಿತ್ಯ ದುಂಡು ಮಲ್ಲಿಗೆ ಎಷ್ಟಾಗತ್ತೆ, ಸೂಜಿ ಮಲ್ಲಿಗೆ ಎಷ್ಟಾಗತ್ತೆ, ಮತ್ತು ಕನಕಾಂಬರ ಹೂವು ಎಷ್ಟು ಆಗ್ತಾವೆ, ಎಷ್ಟು ಕೆಜಿ ಬರ್ತಾವೆ ನಿಮಗೆ? ಪ್ರತಿ ದಿವಸ ಅಂದರೆ 1.5 ಕೆಜಿ ಬರ್ತದೆ ಸರ್ ಕನಕಾಂಬರ. ಈಗ ಗುಂಡು ಮಲ್ಲಿಗೆ ಈಗ ಮೊನ್ನೆ 2 ಕೆಜಿ ಬಂದ ಸರ್, ಈಗ 20 ಕೆಜಿ ಬಂದ ಸರ್. ಸೂಜಿ ಮಲ್ಲಿ 1 ಕೆಜಿ ಬರ್ತದೆ ಸರ್. ಅಂದರೆ ಪ್ರತಿ ದಿವಸ ನಿಮ್ಗೆ ಎವರೇಜ್ ಆಗಿ 3-4 ಕೆಜಿ ಹೂ ಬರ್ತಾವೆ? ಹೌದು ಸರ್. ಬೇಸಿಗೆಗಳಿಗೆ ಎಷ್ಟು ಕೆಜಿ ಬರ್ತಾವಾಗ? 8 ಕೆಜಿ ಸರ್, 8 ಕೆಜಿ ಬರ್ತಾವೆ. 8 ಕೆಜಿ ಅಂದರೆ 3 ತಿಂಗಳು ಬರ್ತದೆ ಸರ್. ಪ್ರತಿ ದಿವಸ 8 ಕೆಜಿ ಹೂವು 3 ತಿಂಗಳು ಬರ್ತದೆ? ಹೌದು ಸರ್. ಈಗ ನೋಡ್ರಿ, ಹೂವು ಮಾಡ್ತೀರಿ ನೀವು, ಚೆನ್ನಾಗಿ ಬರ್ತಾ ಇದೆ, ಏನೇನು ಅದಕ್ಕೆ ಗೊಬ್ಬರ ಹಾಕ್ತೀರಿ, ಹೇಗೆ ಮತ್ತು ನೀರದು ಹೆಂಗೆ ಮಾಡಿರಿ, ಡ್ರಿಪ್ ಮಾಡ್ಕೊಂಡಿರಿ ಹೆಂಗೆ, ಏನದಕ್ಕೆ ಸಮಸ್ಯೆ ಅಥವಾ ಎಣ್ಣೆ ಹೊಡೆದದು ಏನೇನು ಬರ್ತಾವೆ ಹೇಳಿ ಸ್ವಲ್ಪ? ಸರ್ ಡ್ರಿಪ್ ಮಾಡಿದ್ವಿ ಸರ್, ಎಣ್ಣೆ ಇದು ಗೊಬ್ಬರ ಮಸಾಲ ಹಾಕ್ತಿವಿ ಸರ್, ದನಗಳ ಗೊಬ್ಬರ ಹಾಕ್ತಿವಿ ಸರ್, ಮತ್ತೆ ಏನೇನು ತಂದು ಎಣ್ಣೆ ಹೊಡ್ತೀವಿ, ಹೂವು ಹುಳ ಬಿದಿರೆ. ಹೇಗೆ ನಿಮಗೆ ಗೊತ್ತಾಗತ್ತಾ ಎಣ್ಣೆ ಹುಳ ತಂದು ಹೊಡಿದು ಎಲ್ಲದೋ? ಯಾರು ಕೇಳ್ತಾರೆ ಹೊಡಿದು ಎಣ್ಣೆ ಔಷಧ? ಗೊತ್ತಾಗಿದ್ದು ತಂದು ಹೊಡ್ತೀವಿ ಸರ್, ಗೊತ್ತಲಾರದು ಕೇಳ್ತೀವಿ ಸರ್. ಹೌದು ಸರ್. ಸಿಂಪರಣೆ ಭಾಳ ಮಾಡ್ಬೇಕಾ ಹೂವಿಗೆ? ನೀವು ಬೇಕಾಗಿಲ್ಲ ಸಿಂಪರಣೆ ಮಾಡ್ಬೇಕು ಸರ್. 8 ದಿವಸಕ್ಕೊಂದು ಮಾಡ್ಬೇಕಾಗತ್ತೆ ಎಣ್ಣೆ ಹೊಡಿದು? ಎಣ್ಣೆ 4-5 ದಿವಸಕ್ಕೆ ಹೊಡಿಬೇಕು ಸರ್, ಕಂಪಲ್ಸರಿ ಹೊಡಿಬೇಕು. ಇಲ್ಲಿಕ್ಕೆ ಬರೋದಿಲ್ಲ ಸರ್ ಹೂವು, ಗೊಬ್ಬರ ಹಂಗೆ ಹಾಕ್ಬೇಕು ಸರ್, ಇಲ್ಲಿಕ್ಕೆ ಬರೋದಿಲ್ಲ. ನಿಮ್ದು ಉಸುಕು ಭೂಮಿ ಅಂತ ನೀರದು ಎಷ್ಟು ದಿವಸಕ್ಕೊಮ್ಮೆ ಇದನ್ನು ಮಾಡ್ತಾರೆ, ದಿವಸ ಹಾಕ್ಬೇಕಾ ನೀರು? ಯಾವ ಸರ್ ಡ್ರಿಪ್ ದಿವಸ ಇಡಬೇಕು, ಹಂಗೆ ನದಿ ನೀರು ಬಿಟ್ಟದಂಗೆ ಬಿಟ್ಟರೆ 3-4 ದಿವಸಕ್ಕೆ ಒಂದು ಸಲ ಸರ್. ಡ್ರಿಪ್ ನೀರು ಅಂದರೆ ದಿನ ಬಿಡ್ಬೇಕು ಸರ್. ದಿವಸ ಎಷ್ಟು ತಾಸು ಬಿಡ್ತೀರಿ? ಒಂದೊಂದು ತಾಸು ಸರ್. ಹೌ, ಈ ಕಡೆ ಒಂದು ತಾಸು, ಆ ಕಡೆ ಒಂದು ತಾಸು, ಇದು ಹತ್ತಿಗೊಂದು ತಾಸು, ಹೂಗೊಂದು ತಾಸು, ಹಂಗೆ ಸರ್. ಹೌ, ಡ್ರಾಯಿಂಗ್ ಫುಡ್ಗೊಂದು ತಾಸು. ಈಗ ಮತ್ತೆ ಅದಕ್ಕೆ ತಿಪ್ಪೆ ಗೊಬ್ಬರ ವರ್ಷ ಹಾಕ್ತಿರ್ತೀರಿ ಏನಾದ್ರು? ಹಾಕ್ತೀವಿ ಸರ್, ದನಗಳ ಗೊಬ್ಬರ ಹಾಕ್ತೀವಿ ಸರ್, ಫುಟ್ ಹಾಕ್ತೀವಿ ಸರ್. ಎಷ್ಟು ತಿಂಗಳಿಗೆ ಮಸಾಲೆ ಹಾಕ್ಬೇಕು ಗೊಬ್ಬರ? ಒಂದು 6 ದಿವಸಕ್ಕೆ 1 ಸಲ ಹಾಕ್ತೀವಿ ಸರ್ DAP. 6 ದಿವಸಕ್ಕೆ 1 ಸಲ, 8 ದಿವಸಕ್ಕೆ 1 ಸಲ. ದೊಡ್ಡ ಗಿಡ ಆದರೆ 1/2 ಕೆಜಿ ಮಿಕ್ಸ್ ಅಮೋನಿ ಪೊಟಾಸು DAP ಮಿಕ್ಸ್. ಗೊಬ್ಬರ ಏನು ನೀವು ಸುತ್ತಾರ್ದ ಗಿಡ ಸುತ್ತ ಹಾಕ್ತೀರಿ? ಅದು ಸರ್, ಆ ಗಿಡ ಸುತ್ತ ಹಾಕ್ತೀವಿ. ಈಗ ನೋಡ್ರಿ ಜಂಗ್ಲಿ ಸಾಬ್ ಅವರೇ, ಪ್ರತಿ ದಿವಸ 8 ಕೆಜಿ ಹೂವು ಬರ್ತದೆ ನಿಮಗೆ ಬೇಸಿಗೆಯಲ್ಲಿ, ಹೆಂಗೆ ಕೆಜಿ ಹೂ ಮಾರ್ತೀರಿ ಸರ್? 200 ರೂಪಾಯಿ ಸರ್. ಅಂದರೆ 200 ಅಂದರೆ 8 ಕೆಜಿ ಅಂದರೆ 1600 ರೂಪಾಯಿ ಆಯ್ತು ಒಂದು ದಿವಸಕ್ಕೆ. ಹಾಂ ಸರ್. ನಿಮಗೆ ಒಂದು ತಿಂಗಳನ್ಯಾಗ ಹಿಡಿದ್ರೆ 48,000 ರೂಪಾಯಿ, 16 × 3 = 48, 48,000 ರೂಪಾಯಿ ಆಯ್ತು ಒಂದು ತಿಂಗಳಲ್ಲಿ. ಹೌದು ಸರ್, ಬೇಸಿಗೆಲ್ಲ ಒಂದೇ ಸರ್. ಹಾಂ, ಈಗೇನು ಕಮ್ಮಿ ಬರ್ತದೆ ಸರ್, 1 ಕೆಜಿ 2 ಕೆಜಿ ಬಂದರೆ ಎಲ್ಲ 3 ಕಲಿಸಿ 3 ಕೆಜಿ 4 ಕೆಜಿ ಬರ್ತದೆ. ಈಗ ಎಷ್ಟು ಗುಂಟೆ ಅಂದರೆ ನೀವು ಅದೀಗ? ಅದ 20 ಗುಂಟೆ ಸರ್. 20 ಗುಂಟೆ ಹೂವಿನಲ್ಲಿ ಪ್ರತಿ ದಿವಸ ಪ್ರತಿ ತಿಂಗಳು ಬೇಸಿಗೆಯಲ್ಲಿ ನಿಮಗೆ ಅಂದಾಜಾಗಿ 50,000, 3 ತಿಂಗಳ 1.5 ಲಕ್ಷ ಆಯಿತು. ಆಮೇಲೆ ಉಳಿದ ದಿವಸ ನೀವು 2 ಕೆಜಿ ಎವರೇಜ್ ಹಿಡಿದ್ರೆ ಉಳಿದ ತಿಂಗಳಲ್ಲಿ ವರ್ಷಗಟ್ಟಲೆ ಹೂ ಬರ್ತಾ ಇರ್ತದ? ಬರ್ತದೆ ಸರ್. ಬರ್ತದೆ ಅಂದರೆ ಇವು ಕನಕಾಂಬರ ಬರ್ತಾವ, ಒಂದು ಸಲ ಸೂಜಿ ಮಲ್ಲಿಗೆ ಬರ್ತಾವ, ಒಂದು ಸಲ ಗುಂಡು ಮಲ್ಲಿಗೆ ಬರ್ತದೆ ಸರ್. ಹೌದು ಸರ್. ರೇಟ್ ಹೆಂಗೆ ಮಾರಾಕತ್ತೀರಿ? ಕೆಜಿ ದುಂಡು ಮಲ್ಲಿಗೆ ರೇಟ್ ಹೆಂಗೆ, ಕನಕಾಂಬರ ಹೆಂಗೆ, ಸೂಜಿ ಮಲ್ಲಿಗೆ ರೇಟ್ ಹೆಂಗೆ ಇರ್ತದೆ? ಒಂದೇ ರೇಟ್ ಸರ್, 200 ರೂಪಾಯಿ ಸರ್. ಹೇಗೆ ಇಲ್ಲೇ ಬಂದು ಹೋಯ್ತಾರ ನೀವೇ ಮಾರ್ಕೆಟ್ಗೆ ಹೋಯ್ತಾರೆ? ಹೇಗೆ ಹೋಯ್ತಾರೆ ಸರ್? ಇಲ್ಲೇ ಬಂದು ಹೋಯ್ತಾರ. ಈಗ ನಾನು ಮಾರಾಕ ಹೋಗ್ತೀನಿ ಊರ ಕಟ್ಟ ಕಟ್ಟಿ ಕಾಸಿ. ನೀವೇನು ಹೂವನ ಹಂಗೆ ಮಾಡ್ತಾರೆ? ಹೆಂಗೆ ಅದನ್ನು ತೂಕ ಮಾಡಿ ಕೊಡ್ತಿರೋ ಅಥವಾ ಮಾಲೆ ಮಾಡಿ ಅಥವಾ ಸರ ಮಾಡಿ ಮಾಡ್ತಾರೆ ಹೆಂಗೆ? ಹೂವು ಕಟ್ಟದ ಅವ್ರ ಕೊಡ್ತೀವಿ, ಕಟ್ತಾರ, ನಾವು ಮಾರ್ಕೊಂಡು ಬರ್ತೀವಿ ಸರ್. ಹೆಂಗೆ ಮಳ ಮಾರ್ತೀರಿ? ಹೌದು ಸರ್, 10 ರೂಪಾಯಿ ಸರ್. ಹೌದು ಸರ್. ಹೇಗೆ ನಿಮಗೆ ಹೂ ಕಟ್ಟಿ ಮಾರೋದು ಲಾಭ ಅನಿಸೋದು, ಹಂಗೆ ಕುಲ್ಲ ಹೂ ಮಾರೋದು ಲಾಭ ಅನಿಸೋದು? ಅಲ್ಲಿ ಕಟ್ಟಿ ಮಾರಿದ್ರೆ ಲಾಭ ಸರ್. ಲಾಭ ಹಿಂಗೆ ಕುಲ್ಲ ಮಾಡಿದ್ರೆ ಲಾಭ ಇಲ್ಲ ಸರ್. ಹೌದು ಸರ್. ಅವ್ರು ನಿಮ್ಗೆ ಹೂ ಕಟ್ಟಿ ಕೊಡಕ್ಕೆ ಎಷ್ಟು ಗೊತ್ತಾರೆ ರೊಕ್ಕ ಕಟ್ಟಿ ಕೊಡೋರು? 100 ರೂಪಾಯಿ ಸರ್ ಕೆಜಿಗೆ. ಕೆಜಿ ಹೂವು ಮಾ ಕಟ್ಟಿ ಕೊಡಲಿಕ್ಕೆ 100 ರೂಪಾಯಿ? 100 ರೂಪಾಯಿ ಸರ್. 3 ಕೆಜಿ 4 ಕೆಜಿ ಹೂವು ಕಟ್ಟಿಸ್ತೀರಿ ನೀವು? ಏವ ಹೋಗೋದಿಲ್ಲ ಸರ್, ಅಷ್ಟೊಂದು ಹೋಗಿಸಿಲ್ಲ ಸರ್. ಅವ್ರಿಗೆ ಆಗ ಬೇರೆ ಹಾಕ್ತೀವಿ, 1 ಕೆಜಿ 1.5 ಕೆಜಿ ಅಷ್ಟೇ. 10 ರೂಪಾಯಿಗೆ ಮಳ ಮಾರ್ತೀರಿ? ಹೌದ್ರಿ. ಯಾವಾಗಾರ ಹೂ ನಿಮಗೆ ಉಳಿದದ್ದು ಇವತ್ತು ಹೋಗಲಿಲ್ಲ, ಹೂ ಮಾರಾಟ ಆಗಲಿಲ್ಲ, ಒಣಗಿದ್ದು ಯಾರು ತೊಗೊಳ್ಳೋರಿಲ್ಲ ಅಂಥದ್ದು ಏನಾರು ಆಗ್ಯದ ಆ ಥರ? ಆ ಥರ ಆಗಿದ್ರೆ ಸರ್ ನಾವು ಬಿಟ್ಟಾಕ್ತೀವಿ ಸರ್. ಆಗಿದೆ ಸರ್ ಹಂಗೆ ಆಗಿ. ಯಾವಾಗತ್ತವ ಆ ಥರ ಯಾವಾಗತ್ತ ನಿಮಗೆ ಸರ್? ಒಂದೊಂದು ದಿವಸ ಜಗ್ಗೋತಾವ, ಯಾವ್ದಾನ ಹಬ್ಬ ಗಿಬ್ಬ ಆದರೆ ಜಗ್ಗೋತಾವ. ಮತ್ತೆ ಹಬ್ಬ ಇಲ್ಲಾಂದ್ರೆ? ಅಲ್ಲ ಹಬ್ಬ ಇಲ್ಲಾಂದ್ರೆ ನೀವು ಮಾಲೆ ಕಟ್ಟಿಸಿ ಹೋಗಿ ಕಟ್ಟಿ ಹೋಗಿ ಕುಂತು ಮಾರ್ಬೋದಲ್ಲ ಸಾಯಂಕಾಲ ಮುಂಜಾನೆ? ಎಲ್ಲಿ ಮಾರ್ತೀವಿ ಸರ್, ಇಲ್ಲಿ ಮಾರೋದಿಲ್ಲ. ಈ ಊರವ್ರು ತಿರುಗಿ ಮಾಡ್ಬೇಕು ಸರ್. ಮಾರ್ತೀರಿ ಆ ಥರ ಮಾರೀರಿ? ಅವ್ರು ಹಂಗೇನೆ ಮಾಡಕ್ ನಾಲ್ಕೂರು ತಿರುಗುತ್ತೀನ್ರಿ. ಆತರ ಮಾಡಿದ್ರೆ ಒಳ್ಳೆ ಲಾಭ ಆಗತ್ತಲ್ಲ? ಇನ್ನ ಉಳಿತೇವ ಸರ್, ಒಂದೊಂದ್ಸಲ ಜಗ್ ಉಳಿತೇವ, ಒಂದೊಂದ್ಸಲ ಉಳಿದಲ್ಲ. ಅಂದಾಜಾಗಿ ಒಂದ್ ವರ್ಷದಲ್ಲಿ ಅಟ್ಟು ಕೇವಲ 20 ಗುಂಟೆದಿಂದ ಒಂದ್ ವರ್ಷದಲ್ಲಿ ನಿಮ್ ಖರ್ಚು ಎಲ್ಲ ತೆಗೆದು ಎಷ್ಟು ಉಳಿತದ ಅಂತೀರ ರೊಕ್ಕ ನಿಮ್ಗೆ ಹೂವಿಂದ? ಸರ್ ಒಂದ್ ವರ್ಷದ ಪೂರ ಬರದ ಸರ್, ಈಗ ತಿಂಗಳಾಯ್ತು ಬರಾಕ ಹೂವ, ಇಷ್ಟು ದಿನ ಬಂದಿಲ್ಲ. ಅಲ್ಲ ಇಲ್ಲಿ ಪರವಾಗಿಲ್ಲ, ಈ ಒಂದು ಬ್ಯಾಸಿಗಿಂದ ಮುಂದಿನ ಬ್ಯಾಸಿಗೆ ಮುಗಿಯುತ್ತಾನ, ಒಟ್ಟು ಟೋಟಲ್ ಒಂದು ವರ್ಷದೊಳಗೆ ಆ ಹೂವಿಂದ ಹೊಲದಿಂದ ನಿಮ್ಗೆ ರೊಕ್ಕ ಎಷ್ಟು ಬರ್ತದೆ? ಬರ್ತದೆ ಸರ್, ತಿಂಗಳಕ್ಕೆ ಬರಬೇಕಂದ್ರೆ ಬೇಸಿಗೆಕಾಲ 30,000 ಬರುತ್ತೆ ಸರ್. ತಿಂಗಳ ಸರ್ ನೋಡ್ರಿ, 20 ಗುಂಟೆದಿಂದ ನಿಮ್ಗೆ 30, ನೀವೇ ಹೇಳಿದ್ರಿ ಈಗ 30,000 ರೂಪಾಯಿ ಅಂದ್ರೆ 3 ತಿಂಗಳು ಅಂದ್ರೆ 1 ಲಕ್ಷ ರೂಪಾಯಿ ಆಯ್ತು. ಉಳಿದದ್ದು ಬಿಟ್ಬಿಡಮ್ಮ, 1 ಲಕ್ಷ ರೂಪಾಯಿ ಬರೀ 3 ತಿಂಗಳನ್ಯಾಗ ಬಂತು ನಿಮಗೆ, ಬರೀ 20 ಗುಂಟೆ ಲಾಭ ಅಂತೀರಿ? ಹೆಂಗಂತೀರಿ ಹೂವಿಂದ ಲಾಭ ರೀ? ಹೌದು ರೀ. ಮತ್ತೆ ಯಾಕೆ ಲಾಭ ಆದ್ರೆ ರೈತರು ಯಾಕೆ ಹೂವಿನ ಬೇಸಾಯ ಮಾಡಿಲ್ಲ ಎಲ್ಲರೂ? ಮಾಡ್ಬೇಕಾದ್ರೆ ಅದು ಒಂದೊಂದು ಮಾಹಿತಿ ಸರ್. ಈಗ ನೋಡ್ರಿ ಯಾಕೆ ಮಾಡಿಲ್ಲ ಅಂತಂದ್ರೆ, ಹೂ ಹರಿಯಾಕೆ ಆಳು ಸಿಗೋದಿಲ್ರಿ, ಕೂಲಿ ಆಳು ಸಿಗೋದಲ್ಲ, ದೊಡ್ಡ ಸಮಸ್ಯೆ ಅಂತೇಳಿ ಹೂವಿನ ಬೇಸಾಯ ಮಾಡೋದು ಕಡಿಮೆ. ನೀವು ಹೂ ಹರಿಲಿಕ್ಕೆ ನೀವ ಮನೆಯವ್ರ ಹರಿತೀರ, ಹೆಂಗ್ ಮಾಡ್ತೀರಿ ಸರ್? ಮನೆಯವ್ರ ಹರಿತದ ಸರ್. ಕೂಲಿಯವ್ರ ಇಡ್ಬೇಕಂದ್ರೆ ಜಗ್ಗಿಬೇಕು ಸರ್. ಹಾ, ಕೂಲಿಯವ್ರ ಇಡ್ಬೇಕಂದ್ರೆ ಜಗ್ಗಿಬೇಕು. ಅವ್ರು ಎಷ್ಟು ಮಂದಿ ಇದ್ರಿ ಮನೆಯಾಗೆಲ್ಲ? ಮಕ್ಳು ಅದಾರ? ಅದೇರ ಸರ್, ನಾವು 13 ಮಂದಿ ಇದ್ದೀವಿ ಸರ್. ಹೌದು ಸರ್. ಅವ್ರ ಸರ್ ಮನೆಯವರು ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಎಲ್ಲರೂ 13-14 ಮಂದಿ ಆಯ್ತು ಸರ್ ಎಲ್ಲರೂ. ಅಂದ್ರೆ ನೀರಾವರಿ ಎಷ್ಟದ ತೋಟ ನಿಮ್ದು? ನೀರಾವರಿ ಸರ್ ಎಲ್ಲ 5 ಎಕರೆ ಸರ್. 13 ಮಂದಿ ಅಲ್ಲೇ ಕೆಲಸ ಮಾಡ್ತೀವಿ? ಹೌದು ಸರ್. ಇದ್ರಾಗ ಇನ್ನ ಬೇರೆ ಕೂಲಿ ಹಿಡಿತೀವಿ ಸರ್. ಮತ್ತೆ ಹಿಡಿತೀರಿ? ಹೌದು, ಇವತ್ತು 4 ಅವರು ಬಂದಿಲ್ಲ ಸರ್ ಕೂಲಿಯವರು. ಹಾ, ಕೂಲಿ ಮಂದಿನೂ ಬರ್ತಾರ? ಹೌದು ಸರ್. ಮತ್ತೆ ಕೂಲಿ ಮಂದಿನೂ ಬೇಕು ನಿಮ್ಗೆ. ಈಗ ಹೂ ಇದೆ ನಿಮ್ದು, ಬೀಜ ಮಾಡ್ತಾ ಇದ್ದೀರಿ, ಮತ್ತೆ ಹಣ್ಣು ಡ್ರ್ಯಾಗನ್ ಫ್ರೂಟ್ ಹಾಕಿರಿ, ಇನ್ನು ಡ್ರ್ಯಾಗನ್ ಫ್ರೂಟ್ ಬರ್ತಾ ಇಲ್ಲ ನಿಮ್ದು, ಅದನ್ನ ಬಿಟ್ಬಿಡಮ್ಮ. ಈಗ ಇದ್ದದ್ರೊಳಗೆ ನಿಮ್ಗೆ ಲಾಭ ಕೊಡುವಂಥ ಬೆಳೆ ಯಾವ್ದು? ಈಗ ಲಗ್ದಿ ಲಾಭ ಆಗಿದೆಪ್ಪ ನನಗೆ, ಒಳ್ಳೆ ಖುಷಿ ತಂದಂಥ ಬೆಳೆ ಯಾವುದು? ಬೆಳೆ ಅಂದರೆ ಈಗ ಇದು ಹತ್ತಿರಿ ಬೀಜ, ಹತ್ತಿ ಬೀಜ ಹೋದ್ರೆ ನಮ್ಗೆ ಇನ್ನ ಲಾಭ ರೀ. ಇನ್ನೂ ಲಾಭ? ಅನ್ನ ಲಾಭ ರೀ. ಬೀಜ ಮಾಡಕತ್ತೆ ಎಷ್ಟು ವರ್ಷ ಆಯ್ತು? ಅದು 5 ವರ್ಷ ಆಯ್ತು. ನೋಡ್ರಿ ಜಂಗ್ಲಪ್ಪರು, ಹೂವಿನ ಬೇಸಾಯ ಬರೀ 20 ಗುಂಟೆ ಮಾಡಿರಿ, ಇನ್ನು 20 ಗುಂಟೆ ಮಾಡ್ಬೋದಾಗಿತ್ತಲ್ಲ ನೀವು. ಎಲ್ಲಿ ಅರ್ಯಾಕ ಆಗೋದಿಲ್ರಿ, ಅರ್ಯಾಕ ಆಗೋದಿಲ್ರಿ ಸರ್. ನೋಡ್ರಿ ಜಂಗ್ಲಪ್ಪ ಅವರೇ, ಹೂವಿನ ಬೇಸಾಯ ಮಾಡಿ ಒಳ್ಳೆ ಲಾಭವನ್ನು ಪಡಿತಾ ಇದ್ದೀರಿ ನೀವು, ಇನ್ನು ಹೂವಿನ ಬೇಸಾಯ ಜಾಸ್ತಿ ಮಾಡುವ ಆಸೆ ಇಲ್ಲ ನಿಮಗೆ? ನಾವೇ ಹೊಲ್ದಾಗವ್ರ ಇದು ಮಾಡ್ಬೇಕು ಸರ್. ಕೂಲಿ ಹಿಡಿಬೇಕಂದ್ರೆ ಹಿಡಿದು ಕೂಲಿಯವ್ರು ಮಾಡ್ಬೇಕಾದ್ರೆ ಕೆಲಸ ಮುಗಿದಿಲ್ಲ ಸರ್. ನಮ್ಮ ಮನೆಯವರೆಲ್ಲ ಮಾಡ್ತೀವಿ ಅಲ್ಲ, ಇದು ಮಾಡ್ತಾರೆ. ಒಳ್ಳೆ ಲಾಭ ಬರ್ತಾ ಇದೆ ಹೂವಿನ ಬೇಸಾಯ, ಇದೇ ರೀತಿ ನಿಮ್ಮ ಹೂವಿನ ಬೇಸಾಯ ಮುಂದುವರಿಲಿ. ನಿಮ್ಮ ವಿಚಾರದಲ್ಲಿ ನಮಗೆ ಗೊತ್ತಾಗೋದೇನಂತಂದ್ರೆ, ಹೂವು ಒಂದು ಭಾಳ ಮಾಡಬಾರ್ದು, 1 ಎಕರೆ 2 ಎಕರೆ ಮಾಡಿದ್ರೆ ಹರಿಯೋದು ಕಷ್ಟ ಆಗತ್ತೆ, ಕೂಲಿ ಆಳು ಸಿಗಲ್ಲ, ಮಾಡಿದ್ರೆ 1/2 ಎಕರೆ ಅಷ್ಟೇ ಸಾಕು ಅಂತಕ್ಕಂಥ ನಿಮ್ದು? ಹೌದ್ರಿ, ಹೌದ್ರಿ, ಸಾಕು ಅಷ್ಟೇ ಸಾಕು ಸರ್. ಇನ್ನು ಆಗೋದಿಲ್ಲರ, ಜಗ್ಗಿಟ್ರೆ ಆಗೋದಿಲ್ಲರ, 1 ಎಕರೆ ಇಡಬೇಕಂದ್ರೆ ಆಗೋದಿಲ್ಲ. ಒಳ್ಳೆಯದು ಜಂಗ್ಲಪ್ಪ ಅವರು, ನಿಮ್ಮ ಹೂವಿನ ಬೇಸಾಯ ಅನುಭವ ಹಂಚ್ಕೊಂಡ್ರಿ. ರೈತರು ವಿಚಾರ ಮಾಡಲಿ, ಹೂವಿನ ಬೇಸಾಯ ಮಾಡಲಿಕ್ಕೆ ಬಂದರೆ ಖಂಡಿತ ಲಾಭ ಇದೆ ಹೂವಿಂದು. ಕನಿಷ್ಠ ನೀವು ನಿಮ್ಮ ವಿಚಾರದಲ್ಲಿ, ಬೇಸಿಗೆಯಲ್ಲಿ ನಿಮಗೆ 20 ಗುಂಟೆದಿಂದ 1 ಲಕ್ಷ ರೂಪಾಯಿ ಹೂವಿಂದು ಒಂದು ಆದಾಯ ಬರ್ತಾ ಇದೆ ನಿಮಗೆ. ಇದೇ ರೀತಿ ರೈತರು ವಿಚಾರ ಮಾಡಿ ಸಣ್ಣ ಪ್ರಮಾಣದಲ್ಲಿ ಮಾತ್ರ ಹೂವಿನ ಬೇಸಾಯವನ್ನು ಮಾಡಲಿಕ್ಕೆ ಮುಂದೆ ಬಂದರೆ ಖಂಡಿತ ಅನುಕೂಲತೆ ಇದೆ ಅಂತಕ್ಕಂಥ ವಿಚಾರ ಹಂಚಿಕೊಂಡಿದ್ದಕ್ಕೆ ನಮ್ಮ ಎಲ್ಲ ರೈತರ ಪುರ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ಪಲವಲ್ದೊಡ್ಡಿಯ ಗ್ರಾಮದ ಜಂಗ್ಲಿ ಸಾಬ್ ಅವರ ಹೂ ಬೇಸಾಯದ ಅನುಭವಗಳನ್ನ ಕೇಳಿದಿರಿ. ಈಗ ಕೇಳೋಣ ಕೃಷಿ ಉತ್ಪನ್ನಗಳ ಕನಿಷ್ಠ ಬೆಂಬಲ ಬೆಲೆ ಅಂದು ಇಂದು. ಮಾತುಕತೆ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ವಿಜಿ ಭಾವಲತಿ ಅವರು ಮತ್ತು ವೆಂಕಟೇಶ್ ಹೋಗರ್. ವೆಂಕಟೇಶ ಏನಪ್ಪ ಶರಣಪ್ಪ? ಅಲ್ಲಪ್ಪ ಮರ, ಏನ್ ನೀನ್ ಒಟ್ಟ ಮಾರಾಟದೊಳಗ ಯಾವತ್ ನೋಡಿ ತೊಗರಿ ಮಾರಾಟ ಮಾಡಿನಂದಿ, ಹತ್ತಿ ಮಾರಾಟ ಮಾಡಿನಂದಿ? ಅಲ್ಲಪ್ಪ ನನಗೆ 1,000 ರೂಪಾಯಿ ಬೇಕಾಗಿತ್ತು, ಮಣ್ಣಿಂದ ಬೆನ್ನ ಹತ್ತಿ ನಿನಗೆ ಒಟ್ಟ ಕೈಗೆ ಸಿಗಲ್ಲಪ್ಪ. ಈಗ ಏನ್ ಮಾಡೋದು ಶರಣಪ್ಪ, ಈಗ ಹತ್ತಿ ಮಾರಿದೆ, ಹತ್ತಿಗೇನು ಬೆಲೆ ಈ ವರ್ಷ ಪರವಾಗಿಲ್ಲ, ಸ್ವಲ್ಪ ಚಲೋ ಏನೇ ಸಿಕ್ತು, ಆದ್ರೆ ಏನ್ ಮಾಡ್ತದ್ದು ಇಳುವರಿ ಸ್ವಲ್ಪ ಕಡಿಮೆ ಆಯ್ತು. ಇದು ಈ ಹತ್ತಿ ರೇಟ್ ಏನ್ ಸಿಕ್ತು, ಇಳುವರಿ ಕಡಿಮೆ ಆಯ್ತು. ಇನ್ನ ತೊಗರಿ ಅಂತಿದ್ದೆ, ಈ ಬೆಂಬಲ ಬೆಲೆಯಾಗ ನಾನು ಮಾರಾಟ ಮಾಡಿದ್ನಪ್ಪ, ಈ ಖರೀದಿ ಕೇಂದ್ರಕ್ಕೆ ಹೋಗಿದ್ದೆ, ಅಲ್ಲಿ ಮಾರಾಟ ಮಾಡೀನಿ. ಅದು ಕೂಡ ನಮ್ಮ ಏನು ಖಾತೆಗೆ ಬರ್ತದಂತಲ್ಲ ಪ್ರಕ್ಕ ಬ್ಯಾಂಕಿಗೆ ಜಮ್ ಮಾಡ್ತೀವಿ ಅಂದ್ರು, ಅದನ್ನ ನೋಡಕ್ ಅಂತೇಳಿ ಹೊಂಟಿದ್ದೆ. ನೀನು ಸಿಕ್ಕಿ ನೋಡಪ್ಪ. ಈ ಸಲ ರೈತರು ಏನ್ ಮಾಡಿದ್ದಾರೆ, ಈ ತೊಗರಿಯನ್ನ ಹೊರಗ ರೇಟ್ ಜಾಸ್ತಿ ಇರೋ ಸಲುವಾಗಿ ಹೊರಗಡೆನೆ ಜಾಸ್ತಿ ಮಾರಿದ್ದಾರೆ. ಬೆಂಬಲ ಬೆಲೆ ಯೋಜನೆಯಲ್ಲಿ ರೇಟು ಕಡಿಮೆ ಸಿಗ್ತದ ಅಂತೇಳಿ ಒಂದಿಷ್ಟು ಜನ ರೈತರು ಕೊಟ್ಟಿಲ್ಲ ಅಲ್ಲಿ. ಅದೇ ರೀತಿ ಕಡಲೆನೂ ಹಂಗೆ ಆಗಿದೆ. ಹೌದು ಹೌದೌದು, ಈಗ ಜಾಸ್ತಿ ಜನ ಹಂಗೆ ಮಾರಿ ಅದರ. ಬಟ್ ನಮ್ಗೇನಂದ್ರೆ ಈ ಸ್ವಲ್ಪ ಮೊದಲಿನಿಂದಲೂ ಖರೀದಿ ಕೇಂದ್ರದಲ್ಲಿ ಮಾರೋದು ಇದು ಇತ್ತಲ್ಲ, ಒಂದಿಷ್ಟು ಅಲ್ಲಿ ಮಾರೀನಿ, ಒಂದಿಷ್ಟು ಹೊರಗೆ ಮಾರೀವಿ. ಅಂದ್ರೆ ಹೊರಗೆ ನಾನು ಖರೀದಿ ಕೇಂದ್ರಕ್ಕೆ ಕೊಟ್ಟಾಗ ಮಾರುಕಟ್ಟೆಗೆ ಬೆಲೆ ಅಷ್ಟಿರ್ಲಿಲ್ಲ ಅಲ್ಲಿ ಸ್ವಲ್ಪ, ಆದ್ರೆ ಇಲ್ಲಿ ಸ್ವಲ್ಪ ಬೆಲೆ ಚಲೋ ಬರ್ತದ ಅಂತೇಳಿ ಅಲ್ಲಿ ಕೊಟ್ಟಿದ್ ನೋಡ. ಈ ನೋಡಪ್ಪ, ಪ್ರತಿ ವರ್ಷನು ಕೇಂದ್ರ ಸರ್ಕಾರ ಏನ್ ಮಾಡ್ತದ, ಹಿಂಗಾರು ಪೂರ್ವ ಮತ್ತು ಮುಂಗಾರು ಪೂರ್ವದಲ್ಲಿ ಬೆಳೆಗಳು ಬಿತ್ತನೆ ಆಗಕ್ಕಿಂತ ಮುಂಚೆನೆ ಈ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ತದ. ಅದೇನು ಹೌದಪ್ಪ, ಅದೇನು MSP ಏನಂತಾರಲ್ಲ, ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಅಂದ್ರೆ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಅಂದ್ರೆ ಇವನ್ ಏನಾಗತ್ತೆ, ಬೆಂಬಲ ಬೆಲೆ ಯಾಕೆ ನಿಗದಿ ಮಾಡ್ತಾರ ಅಂತಂದ್ರೆ, ಸರ್ಕಾರ ಸಾರ್ವಜನಿಕರಿಗೆ ಆಹಾರ ವಿತರಣೆ ಮಾಡ್ಲಿಕ್ಕೆ ಖರೀದಿಯನ್ನ ಮಾಡ್ಕೋಬೇಕು. ಖರೀದಿ ಮಾಡ್ಕೋಬೇಕಾದ್ರೆ ಒಂದು ಬೆಲೆಯನ್ನ ನಿಗದಿ ಮಾಡ್ಬೇಕಾಗುತ್ತೆ ಮುಂಚಿತವಾಗಿನೇ. ಇವತ್ತು ನೋಡು, ಹೆಚ್ಚಿನ ಪ್ರಮಾಣದಲ್ಲಿ ಗೋಧಿ ಬೇಕಾಗ್ತತ್ತ, ಅಕ್ಕಿ ಬೇಕಾಗ್ತವೆ ರೇಷನ್ ದಲ್ಲಿ ಕೊಡ್ಲಿಕ್ಕೆ, ಜೋಳ ಬೇಕಾಗ್ತದೆ, ರಾಗಿ ಬೇಕಾಗ್ತಾವ. ಇದಕ್ಕೆ ಏನ್ ಮಾಡ್ಬೇಕು ಸರ್ಕಾರ ಏನ್ ಮಾಡ್ತಂದ್ರೆ, ಪ್ರತಿ ವರ್ಷನು ಬೆಲೆಯನ್ನ ನಿಗದಿ ಮಾಡಿಬಿಟ್ಟು ರೈತರಿಂದ ಖರೀದಿ ಮಾಡ್ತತ್ತ. ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡಿ ಸಂಗ್ರಹಣೆ ಗೋಡಾವಣಗಳಲ್ಲಿ ಸಂಗ್ರಹಣೆ ಮಾಡಿ ಇಟ್ಕೋತತ್ತ. ಇದಕ್ಕೂ ಏನದಲ್ಲ ಕನಿಷ್ಠ ಬೆಂಬಲ ಬೆಲೆ ಅಂತೇಳಿ ಈ ಒಂದು ಯೋಜನೆ ಕರೀತಾರೆ. ಈಗ ಕನಿಷ್ಠ ಬೆಂಬಲ ಬೆಲೆ ಅಂತೀಯಲ್ಲಪ್ಪ, ಈ ಬೆಂಬಲ ಬೆಲೆ ಅವ್ರಿಗೆ ಹೆಂಗ್ ಗೊತ್ತಾಗ್ತದ, ಹೆಂಗ್ ನಿಗದಿ ಮಾಡ್ತಾರ? ನೋಡಪ್ಪ, ಬೆಂಬಲ ಬೆಲೆ ಹೆಂಗಂತಂದ್ರ, ಇದಕ್ಕೆ ಒಂದು ಕಮಿಟಿ ಇರ್ತದ, ರಾಜ್ಯ ಮಟ್ಟದಲ್ಲಿ ಒಂದು ಕಮಿಟಿ ಇರ್ತದ, ಕೇಂದ್ರ ಮಟ್ಟದಲ್ಲಿ ಒಂದು ಕಮಿಟಿಗಳಿರ್ತವೆ, ಪ್ರೈಸ್ ಕಮಿಷನ್ ಅಂತ ಹೇಳ್ತೀನಿ, ಬೆಲೆ ಆಯೋಗ ಅಂತ ಹೇಳ್ತಾರೆ. ಈ ಬೆಲೆ ಆಯೋಗ ಏನ್ ಮಾಡ್ತದ, ಕೇಂದ್ರ ಮಟ್ಟದಲ್ಲಿ ನಿರ್ಧಾರ ಮಾಡ್ತದ, ಅಂದ್ರೆ ಎಲ್ಲಾ ರಾಜ್ಯಗಳಿಂದ ಮಾಹಿತಿಯನ್ನ ತರಿಸ್ಕೋತದ, ಯಾವ್ಯಾವ ಬೆಳೆಗಳನ್ನ ಎಲ್ಲಾ ಯಾವ ರಾಜ್ಯದಲ್ಲಿ ಬೆಳೀತಾ ಇದ್ದಾರೆ, ಯಾವ ರೀತಿಯಲ್ಲಿ ಉತ್ಪಾದನೆ ಆಗ್ತಾ ಇದೆ, ಪ್ರತಿಯೊಂದು ಬೆಳೆ ಉತ್ಪಾದನೆ ಮಾಡ್ಲಿಕ್ಕೆ ಪ್ರತಿ ಕ್ವಿಂಟಾಲ್ಗೆ ಎಷ್ಟು ಖರ್ಚಾಗ್ತಾ ಇದೆ ಅನ್ನೋದನ್ನ ಎಲ್ಲಾ ಮಾಹಿತಿಯನ್ನ ಎಲ್ಲಾ ರಾಜ್ಯಗಳಿಂದ ತರಿಸಿಕೊಂಡ್ಬಿಟ್ಟು ಅಲ್ಲಿ ಕೇಂದ್ರ ಇರತಕ್ಕಂಥವ್ರು ಒಂದು ಬೆಲೆಯನ್ನ ನಿಗದಿ ಮಾಡ್ತಾರೆ. ಅಂದ್ರೆ ಉತ್ಪಾದನೆ ವೆಚ್ಚ ಎಷ್ಟಾಗ್ತಾ ಇದೆ, ಒಂದು ಕ್ವಿಂಟಾಲ್ ಭತ್ತವನ್ನ ಉತ್ಪಾದನೆ ಮಾಡ್ಲಿಕ್ಕೆ ಇವತ್ತು ಗೊಬ್ಬರ ಹಾಕ್ತಿವಿ, ಈ ಎಣ್ಣೆ ಹೊಡಿಯಕ ಎಲ್ಲದು ಲೆಕ್ಕ ಹಾಕ್ತಾರೆ, ಎಲ್ಲ ಲೆಕ್ಕ ಹಾಕ್ತಾರೆ, ಬೀಜ ಗೊಬ್ಬರ ಎಣ್ಣೆ ಕೂಲಿ ಆಳು ನೀರು, ಆಮೇಲೆ ಮಾರುಕಟ್ಟೆ ವ್ಯವಸ್ಥೆಗಳು, ಮಾರುಕಟ್ಟೆಯಲ್ಲಿ ಬೇಡಿಕೆ ದರ, ಆಮೇಲೆ ಹೊರಗಡೆ ಬೇರೆ ಅದರ ಬೇರೆ ಒಂದು ಹೊರದೇಶಗಳಲ್ಲಿ ಯಾವ ರೀತಿ ನಮ್ಮ ಒಂದು ಉತ್ಪಾದನೆಗೆ ಬೇಡಿಕೆ ಇದೆ, ಅದನ್ನೆಲ್ಲ ಲೆಕ್ಕ ಗಣನೆಗೆ ತೆಗೆದುಕೊಂಡ್ಬಿಟ್ಟು ಈ ಬೆಲೆಯನ್ನ ಒಂದು ತಜ್ಞರ ಕಮಿಟಿ ಏನಿರುತ್ತಲ್ಲ ನಿಗದಿ ಮಾಡಿಬಿಟ್ಟು ಪ್ರತಿ ವರ್ಷ ಮುಂಗಾರು ಪೂರ್ವ ಮತ್ತು ಹಿಂಗಾರು ಪೂರ್ವದಲ್ಲಿ ಇದನ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ರೈತರಿಗಾಗಿ. ಇದನ್ನ ಏನ್ ಮಾಡ್ಬೇಕು ರೈತರು, ಯಾವ ಒಂದು ಬೆಳೆಗೆ ಬೆಲೆ ಇದೆ ಅಂತಕ್ಕಂಥದ್ದನ್ನ ನೋಡ್ಕೊಂಡ್ಬಿಟ್ಟು ಅವ್ರು ಏನ್ ಮಾಡ್ಕೋಬೇಕು, ಬೆಳೆ ಬಿತ್ತನೆಗೆ ಹೋಗ್ಬೇಕಾಗತ್ತ. ಏನ್ ಮಾಡ್ತಾರೆ ರೈತರು, ಹತ್ತಿ ಅಂದ್ಕೂಲೇ ಎಲ್ಲಾರು ಹತ್ತಿ ಹಾಕ್ಬಿಡೋದು. ಈಗ ಹಾಕಿರಪ್ಪ ಹಂಗೆ ಆಗಿದೆ. ಈಗ ಈ ಸಲ ನೋಡು, ಹತ್ತಿ ಹಾಕಿದ್ರು ಹತ್ತಿ ಹಾಕ್ಬಿಟ್ರ, ಹೋದ ಸಲ ಬೆಲೆ ಚಲೋ ಇತ್ತ, ಈ ಸಲ ಹತ್ತಿ ಚಲೋ ಆದಂತ ಬಹಳ ಮಂದಿ ಹತ್ತಿ ಹಾಕ್ಬಿಟ್ರ, ಒಂದಿಷ್ಟು ತೊಗರಿನೂ ಒಂದಿಷ್ಟು ಹಾಕ್ಯಾರ, ಸಜ್ಜಿ ಸ್ವಲ್ಪ ಕಡಿಮೆ ಆಗ್ಯದ, ಆದ್ರೆ ಹತ್ತಿ ಬಹಳ ಏರಿಯಾ ಹತ್ತಿ ಮತ್ತು ತೊಗರಿ ಜಾಸ್ತಿ ಆಗತ್ತೆ. ಹೌದೌದು, ಬೆಲೆ ಚಲೋ ಸಿಗ್ತದ, ಮಾರ್ಕೆಟ್ ಅಲ್ಲಿ ಒಳ್ಳೆ ಲಾಭ ಬರದಂತ ಎಲ್ಲರೂ ಅದಕ್ಕೆ ಹಾಕ್ಬಿಡ, ಅದಕ್ಕೆ ಜಾಸ್ತಿ ಹಾಕ್ಬಿಟ್ರ. ಈಗ ನೀ ಹೇಳಿದಲ್ಲಪ್ಪ, ಈಗ ಹತ್ತಿ ಸಜ್ಜಿ, ಈಗ ಸಜ್ಜಿ ನೋಡಮ್ಮ, ಈಗ ಮುಂಗಾರಿನಾಗ ನಾವು ಸಜ್ಜಿ ಹಾಕಿವಿ, ಈಗ ಬರೋದು ಬೆಳೆ ನೆಕ್ಸ್ಟ್ ಸಜ್ಜಿನೇ ಬರೋದು ಜಾಸ್ತಿ. ಈ ಸಜ್ಜಿ ಹೆಂಗ ನಮ್ಗ ಬೆಲೆಯನ್ನ ಹೆಂಗ್ ನಿಗದಿ ಮಾಡ್ರಿ, ಬೆಂಬಲ ಬೆಲೆ ಕೊಟ್ರಲ್ಲ ನೋಡಪ್ಪ. ಸಜ್ಜಿಗೆ ಬಂದಾಗ ನಾವು ನಿನಗೆ ಹೇಳ್ತೀನಿ ಯಾವ ರೀತಿ ಒಂದು ಸಜ್ಜೆಯಲ್ಲಿ ಬೆಲೆ ಜಾಸ್ತಿ ಹಾಕೊಂತ ಬಂದಿದೆ, ನಿನಗೊಂದು ಮಾಹಿತಿಯನ್ನ ಕೊಡ್ತೀನಿ ನಾನು. 2013 ಹೇಳ್ತೀನಿ ನೋಡ, ಈ ಸಜ್ಜೆ ಬಂದಾಗ 2013 ಏನಿತ್ತಪ್ಪ ಅಂತಂದ್ರ 1175 ಒಂದ್ ಕ್ವಿಂಟಾಲ್ ಇತ್ತು. ಆಮೇಲೆ 2014 ಏನತ್ತಪ್ಪ ಅಂತಂದ್ರ 1250 ಒಂದ್ ಕ್ವಿಂಟಾಲ್ ಮಾಡಿದ್ರು. ಆಮೇಲೆ 2015 ಅಷ್ಟೇ ಬೆಲೆ ಮುಂದುವರಿತದ. ಆಮೇಲೆ ಮುಂದೆ 2016 ಬಂದಾಗ 1275 ಆಯ್ತು. ಅದೇ ರೀತಿ 2017 ಬಂದಾಗ 1330. ಮುಂದೆ ನಾನು 2018 ಬಂದೆ ಅಂದ್ರೆ, ನೀನು 18ನೇ ಒಂದು ಇಸ್ವಿದಲ್ಲಿ ಏನ್ ಮಾಡಿದ್ರೆ ರೈತರಿಗೆ 1425 ಬೆಲೆ ನಿಗದಿ ಆಯ್ತು, ಬೆಂಬಲ ಬೆಲೆ ಸಜ್ಜಿಗೆ. ಮುಂದೆ 19 1950 ಮಾಡಿದ್ರು. ಆಮೇಲೆ 2000 2000 ಆಯ್ತು. 2021 ಸಾಲಿಗೆ ಏನ್ ಮಾಡಿದ್ರು, 2150 ಆಯ್ತು. ಆಮೇಲೆ 2021-22 ಸಾಲಿಗೆ ಸದ್ಯಗೆ ಏನದ, ಸದ್ಯದಲ್ಲಿ ಬೆಂಬಲ ಬೆಲೆ ಎಷ್ಟಿದೆ ಅಂತಂದ್ರೆ 2250. ಅಂದ್ರೆ ನೀ ಹೇಳೋದು ಬರೋಬ್ಬರಿ 100 ಡಿಫ್ರೆನ್ಸ್ ಆಗ್ಯದ ಒಂದು ಮೂರು ವರ್ಷದಿಂದ 200 ತನ ಹೆಚ್ಚು ಕಡಿಮೆ ಆಗಿದೆ. 200 ಅಂದ್ರೆ ನಿನಗೆ ಹೇಳ್ತೀನಿ ನಾನು, ಮೊದಲೇ 1175 ಇತ್ತು, 13 1175 ಇದ್ದು 2021-22 2250 ಆಯ್ತು. ಬರೋಬ್ಬರಿ ಜಾಸ್ತಿ ಆಗಿದೆ. ಈ ರೀತಿ ಪ್ರತಿಯೊಂದು ಬೆಳೆಗಳಲ್ಲಿ ವರ್ಷ ಏನ್ ಮಾಡ್ತಾರೆ, ಯಾಕಂದ್ರೆ ಪ್ರತಿ ವರ್ಷ ಗೊಬ್ಬರದು ಧಾರಣೆ ಜಾಸ್ತಿ ಆಗುತ್ತೆ, ಬೀಜದ ಧಾರಣೆ ಜಾಸ್ತಿ ಇರತ್ತ, ಎಲ್ಲಾದ್ರೂ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅದಕ್ಕೆ ಬೆಂಬಲ ಬೆಲೆಗಳನ್ನ ಜಾಸ್ತಿ ಮಾಡ್ತಾ ಏನು ಬೆಲೆ ಆಯೋಗ ಇದೆಯಲ್ಲ ನಿಗದಿ ಮಾಡ್ತಾ ಹೋಗತ್ತ. ಅದಕ್ಕೆ ಏನಂತಂದ್ರ ಇಲ್ಲಿ ಒಂದ್ ವಿಚಾರ, ಒಮ್ಮೆ ಏನಾಗತ್ತೆ ಮಾರ್ಕೆಟ್ ನಲ್ಲಿ ರೇಟ್ ಬಿದ್ದು ಬಿಡ್ತದೆ. ಹೌದು ಹೌದು, ಈ ನೋಡಪ್ಪ ಮೊನ್ನೆ ರೈತರು ಭತ್ತ ಬೆಳೆದ್ರು, ಹೌದು ಭತ್ತಕ್ಕೆ ಮಾರ್ಕೆಟ್ ನಲ್ಲಿ ಖರೀದಿ ಮಾಡೋರು ಖರೀದಿ ಮಾಡೋರು ಇಲ್ಲ ಅಂದಾಗ ರೈತ ಏನ್ ಮಾಡಬೇಕು ಬೆಳೆದವ? ಅಂತ ಸಂದರ್ಭದಲ್ಲಿ ಸರ್ಕಾರ ಮುಂದೆ ಬರ್ತದೆ. ಸರ್ಕಾರ ಮುಂದೆ ಬಂದು ರಾಜ್ಯ ಮಟ್ಟದಲ್ಲಿ ಇರ್ಬೋದು ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು ಒಂದು ಕಮಿಟಿಯನ್ನ ಮಾಡ್ತದ, ಪರ್ಚೇಜಿಂಗ್ ಕಮಿಟಿ ಅಂತೇಳಿ. ಆ ಪರ್ಚೇಜಿಂಗ್ ಕಮಿಟಿಗೆ ಇರ್ತಾರ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು, ಅವರ ಒಂದು ಮೀಟಿಂಗ್ ಅನ್ನ ಮಾಡಿಬಿಟ್ಟು ಏನೇನು ಖರೀದಿ ಮಾಡಬೇಕು, ಎಷ್ಟೆಷ್ಟು ಖರೀದಿ ಮಾಡಬೇಕು, ಆಮೇಲೆ ಯಾವ ರೀತಿ ಹಣವನ್ನು ಕೊಡಬೇಕಾಗತ್ತೆ ರೈತರಿಗೆ ಅಂತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಒಂದು ಮೀಟಿಂಗ್ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ, ತಾಲೂಕು ಮಟ್ಟದಲ್ಲಿ ಖರೀದಿ ಕೇಂದ್ರಗಳಾಗ್ತವೆ. ಈ ರೀತಿಯಾಗಿ ಸ್ಥಾಪನೆಯಾಗಿ ಖರೀದಿ ಪ್ರಾರಂಭ ಆಗ. ಅಂದ್ರೆ ಈಗ ಎಪಿಎಂಸಿಗೆ ಹೊರಗೆ ಮಾರ್ತೀವಲ್ಲಪ್ಪ, ಅಲ್ಲಿ ರೇಟ್ ಕಡಿಮೆ ಆದಾಗ ಖರೀದಿ ಕೇಂದ್ರ, ಖರೀದಿ ಕೇಂದ್ರ ಆಗ್ತಾವ ನೋಡಪ್ಪ, ಹತ್ತಿ ಖರೀದಿ ಕೇಂದ್ರಗಳು ಮಾಡ್ತಾರೆ. ಆಮೇಲೆ ಭತ್ತದ ಖರೀದಿ ಕೇಂದ್ರ ಅದು ನಮ್ಮ ಜಿಲ್ಲೆಯಲ್ಲಿ ತೆಗೆದುಕೊಂಡಾಗ ನೀನು ಜೋಳದ ಕೇಂದ್ರ ಮಾಡಿದ್ರು, ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಬೆಲೆ ಒಮ್ಮೆ ಬೀಳುತ್ತದೆ ಒಮ್ಮೆ ಬೆಲೆ ಇರೋದಿಲ್ಲ. ಆಮೇಲೆ ಸರ್ಕಾರಕ್ಕೂ ಆಹಾರ ಧಾನ್ಯಗಳು ಬೇಕಾಗ್ತವೆ, ಉದಾಹರಣೆ ಅಂತಂದ್ರೆ ಬೇಳೆಕಾಳುಗಳು ಬೇಕು. ಹೌದು, ಅಂತ ಸಂದರ್ಭದಲ್ಲಿ ತೊಗರಿಯನ್ನ ಕಡ್ಡಾಯವಾಗಿ ಖರೀದಿ ಮಾಡಿ. ನೋಡು, ಹೋದ ವರ್ಷ ಜೋಳ ಖರೀದಿ ಮಾಡಿ ಈಗ ನಮ್ಮ ಈಗ ಕೂಪನಾಗ ಜೋಳಗಳು ಕೊಡ್ತಾರೆ. ಹಾ, ಜೋಳ ಕೊಡ್ತಾರೆ ನಮ್ಮ ಭಾಗದಾಗ. ಈಗ ನೋಡು ನಾನೀಗ ಜೋಳದ್ದು ಅಂತ ಹೇಳ್ತೀನಿ, ಈ ಬಿಳಿಜೋಳದ್ದು ಯಾವ ರೀತಿ ಧಾರಣೆ ಜಾಸ್ತಿ ಬೆಂಬಲ ಬೆಲೆ, 2012-13 ಒಳಗ 1720 ಇತ್ತಪ್ಪ, 14 1520 ಆತು, ಮುಂದ 15 1550 ರೂಪಾಯಿ ಮಾಡಿದ್ರು, 16 1590 ರೂಪಾಯಿ ಆಯ್ತು, ಆಮೇಲೆ 16-17 1650 ರೂಪಾಯಿ ಆಯ್ತು, 17-18 ಒಂದು ಕ್ವಿಂಟಾಲ್ ಜೋಳಕ್ಕೆ ಬಿಳಿಜೋಳಕ್ಕೆ 1725 ಮಾಡಿದ್ರು, ಆಮೇಲೆ 18-19 ಒಂದು ಕ್ವಿಂಟಾಲ್ ಜೋಳಕ್ಕೆ 2450 ರೂಪಾಯಿ ಮಾಡಿದ್ರು. ಅದೇ ರೀತಿ 19-20 ಸಾಲಿನೊಳಗ ಬೆಂಬಲ ಬೆಲೆ ಬಿಳಿಜೋಳಕ್ಕೆ 2570 ಆತು, ಆಮೇಲೆ 20-21 ಸಾಲಿನೊಳಗ 2640 ಮಾಡಿದ್ರು. ಈ ಸದ್ಯ ಏನಿದೆ ಅಂತಂದ್ರೆ ಬೆಂಬಲ ಬೆಲೆ ಬಿಳಿಜೋಳಕ್ಕೆ 2758 ರೂಪಾಯಿ ಇದೆ ಒಂದು ಕ್ವಿಂಟಾಲ್. ಒಂದು ಕ್ವಿಂಟಾಲ್ ಅಂದ್ರೆ ಬರೋಬ್ಬರಿ 1000-1200 ರೂಪಾಯಿ ಜಾಸ್ತಿ ಆಗಿದೆ. ಈಗ ನನಗನ್ಸಿದ ಮಟ್ಟಿಗೆ ನೀ ಹೇಳೋದ್ ನೋಡಿದ್ರೆ 2018 ಬೆಲೆ ಚಲೋ ಸಿಗಕತ್ತೆ. ಇನ್ನೊಂದು ನಮ್ಮ ಭಾಗದಲ್ಲಿ ಹೆಚ್ಚಾಗಿ ಸೂರ್ಯಕಾಂತಿನೂ ಅದೇ ನೋಡು, 2013 ಒಳಗ 3700 ರೂಪಾಯಿ ಇತ್ತು, ಆಮೇಲೆ ಈಗ ಎಷ್ಟಾಗಿದೆ ಬೆಲೆ ಗೊತ್ತಾ? 5550 ರೂಪಾಯಿ ಆಗಿದೆ. 3700 ರೂಪಾಯಿ ಜಾಸ್ತಿ ಇದ್ದು 5550 ರೂಪಾಯಿ ಬರೋಬ್ಬರ ಒಂದು 1500 ಜಾಸ್ತಿ ಆದಂಗೆ. ಏನು ಸನ್ಫ್ಲವರ್ ಅಥವಾ ಸೂರ್ಯಕಾಂತಿ ಸೂರ್ಯಕಾಂತಿ ಅಂತೀವಲ್ಲ, ಅಷ್ಟು ಬೆಂಬಲ ಬೆಲೆ ಜಾಸ್ತಿ ಆಗಿದೆ. ಈ ಹತ್ತಿದು ಏನಾಗಿದೆ? ಹತ್ತಿ ನೋಡ ನಮ್ಮಲ್ಲಿ ಜಾಸ್ತಿ ಬೆಳೆತಾರೆ ಈ ವರ್ಷ. ಮೀಡಿಯಂ ಸ್ಟೇಪಲ್ ಮತ್ತು ಲಾಂಗ್ ಸ್ಟೇಪಲ್, ಉದ್ದ ಎಳೆ ಮತ್ತು ಮಧ್ಯಮ ಎಳೆ ಹತ್ತಿ ಬರ್ತವೆ ನಮ್ಮಲ್ಲೆಲ್ಲ ಬೆಳೆದು ಪಿಟಿ ಎಲ್ಲ ಮಧ್ಯಮ ಎಳೆ ಒಳಗೆ ಬರ್ತದ. ಆ ಹತ್ತಿ ನೋಡ ಅದ್ರದ್ದು ಹೇಳ್ತೀನಿ ನಾನು ನಿನಗೆ, 2013 ಬೆಂಬಲ ಬೆಲೆ 3600 ಇತ್ತು, ಆಮೇಲೆ 3700 ಆಯ್ತು, ಆಮೇಲೆ 3750 ರೂಪಾಯಿ ಆಯ್ತು, ತದನಂತರ 3800 ಆಯ್ತು, ಆಮೇಲೆ 3860 ಆಯ್ತು, ಆಮೇಲೆ 4020 ಮಾಡಿದ್ರು, ಆಮೇಲೆ 18-19 5150 ರೂಪಾಯಿ ಆಯ್ತು, ಆಮೇಲೆ ಮುಂದ 19-20 ಸಾಲಿನೊಳಗ 5255 ರೂಪಾಯಿ ಮಾಡಿದ್ರು ಹತ್ತಿಗೆ. ಈಗ ಸದ್ಯ ಏನಂತಂದ್ರೆ ಹತ್ತಿಗೆ ಈ ವರ್ಷ ಈಗೇನು ಹಾಕಿವಲ್ಲ, ಏನು 21-22 ಸಾಲಿಗೆ 5726 ರೂಪಾಯಿ ಇದೆ. ಅಂದ್ರೆ ಇದು ನೀವು ಹೇಳೋದು ಸಿಸಿಐ ಖರೀದಿ ಕೇಂದ್ರದ ಖರೀದಿ ಮಾಡೋದು, ಸರ್ಕಾರ ನಿಗದಿ ಮಾಡಿದ್ದು ಖರೀದಿ ಮಾಡತಕ್ಕಂತಂದ್ರೆ 5726 ಖರೀದಿ ಆಗ್ತಾ ಇದೆ. ಈ ರೀತಿ ಪ್ರತಿ ವರ್ಷ ಏನ್ ಮಾಡ್ತಿದೆ ಸರ್ಕಾರ, ಎಲ್ಲಾ ಒಂದು ಗಣನೆಗೆ ತೆಗೆದುಕೊಂಡು ರೈತರಿಗೆ ಏನಾಗಬೇಕು, ಉತ್ಪಾದನೆ ಖರ್ಚು ಜಾಸ್ತಿ ಆಗೋದ್ರಿಂದ ಅವ್ರಿಗೆ ಹಾನಿಯಾಗಬಾರ್ದು. ಆಮೇಲೆ ಇನ್ನೊಂದು ಅಧಿನಿಯಮವನ್ನ ತರಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ, ಏನಂತಂದ್ರೆ ಬೆಂಬಲ ಬೆಲೆಕ್ಕಿಂತ ಕಡಿಮೆ ಮಾರಾಟ ಮಾರುಕಟ್ಟೆಯಲ್ಲಿ ಆಗುವುದಿಲ್ಲ, ಯಾರು ಖರೀದಿ ಮಾಡುವ ಇದು ಮೊದಲು ಆಗ್ಬೇಕಪ್ಪ. ಇದು ಆಯ್ತಂದ್ರೆ ನಮ್ಮ ರೈತರಿಗೆ ಅನುಕೂಲ ಆಗ್ಬಿಡುತ್ತೆ, ಸರ್ಕಾರ ನಿಗದಿ ಮಾಡಿದಂತ ರೇಟಿಗೆ ಕಡಿಮೆಯಾಗಿ ಯಾರು ಖರೀದಿ ಮಾಡಬಾರ್ದು, ಇದಾಗಬೇಕು. ಅಂದಾಗ ಮಾತ್ರ ರೈತರಿಗೆ ಏನಾಗುತ್ತೆ, ಲಾಭ ಆಗಲಿಕ್ಕೆ ಸಾಧ್ಯತೆ ಇದೆ, ಲಾಭ ಆಗ್ತದೆ. ಆಮೇಲೆ ಈ ಖರೀದಿ ಕೇಂದ್ರ ಅವರು ತೆರೆಯೋದು ಬಿಡು ಬೇಕಾಗೋದಿಲ್ಲ, ಬೇಕಾಗಿಲ್ಲ, ಓಪನ್ ಆಗಿ ಮಾರ್ಕೆಟ್ ಅಲ್ಲಿ ಒಂದು ರೇಟ್ ಅನ್ನ ಫಿಕ್ಸ್ ಮಾಡಿಬಿಟ್ಟು ಯಾರಾದ್ರೂ ಖರೀದಿ ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ಮುಖ್ಯವಾದದ್ದು, ನಮ್ಮ ಭಾಗದಲ್ಲಿ ಭತ್ತ ಬೆಳೀತಾರೆ. ಹೌದು, ಏನಪ್ಪ ಸಾಮಾನ್ಯ ಭತ್ತ ಅಂತ ಹೇಳ್ತೀವಲ್ಲ, ಸಾಮಾನ್ಯ ಭತ್ತ 2013 ಏನಿತ್ತು 1250 ರೂಪಾಯಿ ಇತ್ತು, 14 1350 ರೂಪಾಯಿ ಮಾಡಿದ್ರು, ಆಮೇಲೆ 14-15 1360 ರೂಪಾಯಿ ಆಯ್ತು, 15-16 1410 ರೂಪಾಯಿ ಆಯ್ತು, 16-17 ಸಾಲಿನೊಳಗ 1470 ರೂಪಾಯಿ ಮಾಡಿದ್ರು, 17-18 1750 ರೂಪಾಯಿ ಆಯ್ತು, ಆಮೇಲೆ 18-19 1750, ಅದೇ ರೀತಿ 19-20 ಸಾಲಿನೊಳಗೆ ಏನ್ ಮಾಡಿದ್ರಪ್ಪ 1815 ರೂಪಾಯಿ ಆಯ್ತು, ಮುಂದೆ 20-21 ಸಾಲಿಗೆ 1868 ಮಾಡಿದ್ರು, ಮುಂದೆ ಈ ಸದ್ಯ ಏನಿದೆ ಭತ್ತಕ್ಕೆ 1900 ಸಾಮಾನ್ಯ ಭತ್ತಕ್ಕೆ 1940 ರೂಪಾಯಿ ಒಂದು ಬೆಂಬಲ ಬೆಲೆ ಇದೆ. 1250 ರೂಪಾಯಿ ಇದ್ದದ್ದು ಈ ಸದ್ಯ 1940 ರೂಪಾಯಿ. ಅಂದ್ರೆ 2012-13 ಹಿಡಿದ್ಬಿಟ್ಟು 22-23 ಸಾಲಿಗೆ ಈ ರೀತಿ ಒಂದು ಬದಲಾವಣೆ ಆಗ್ತಾ ಹೋಗ್ತಾ ಇದೆ. ಅದಕ್ಕೆ ಬೆಂಬಲ ಬೆಲೆಗಳು ಜಾಸ್ತಿ ಆಗ್ತಿರ್ತವೆ. ಒಂದು ವಿಚಾರ ನೋಡಿ, ಈ ಸಲ ಮೊನ್ನೆ ಕೇಂದ್ರ ಸರ್ಕಾರ 2022-23 ಸಾಲಿಗೆ ಬೆಂಬಲ ಬೆಲೆಯನ್ನ ಒಂದು ಕೆಲವೊಂದು ಹಿಂಗಾರು ಬೆಳೆಗಳಿಗೆ ಘೋಷಣೆಯನ್ನ ಮಾಡ್ತು. ಅಂದ್ರೆ ಈಗ ಮುಂದೆ ಸದ್ಯ ಏನು ಈಗ ಮಾರ್ಕೆಟ್ ಸೀಸನ್ ಅಂತೀವಿ ನಾವು, 22-23 ಸಾಲಿಗೆ ಈ ಹಿಂಗಾರು ಬೆಳೆಗಳು ಕಟಾವ್ ಆಗ್ತಾವೆ, ಕಟಾವ್ ಆದ್ಮೇಲೆ ಮಾರ್ಕೆಟ್ ಹೋಗ್ತೀವಿ. ಆ ಒಂದು ಸೀಸನ್ ನಲ್ಲಿ ಸರ್ಕಾರ ನಿಗದಿ ಮಾಡಿದೆ, ಈ ಸದ್ಯ ಮೊನ್ನೆ ಬಿಡುಗಡೆ ಮಾಡಿತು ಸರ್ಕಾರ ಬೆಲೆ. ಯಾವ್ಯಾವ ಬೆಳೆಗಳು ನೋಡಪ್ಪ? ಅಲ್ಲಿ ಮುಖ್ಯವಾಗಿ ಗೋಧಿ, ಗೋಧಿಗೆ ಒಂದ್ ಕ್ವಿಂಟಲ್ಗೆ 2015 ರೂಪಾಯಿ ನಿಗದಿಯಾಗಿದೆ. ಅದೇ ರೀತಿ ಬಾರ್ಲಿ ಅಂತ ಹೇಳ್ತೀವಿ ನಾವು, ಅದಕ್ಕೆ 1635 ರೂಪಾಯಿ. ಕಡಲೆಗೆ 5230 ರೂಪಾಯಿ. ಆಮೇಲೆ ಚೆನ್ನಂಗಿ ಅಂತ ಹೇಳ್ತೀವಿ ನಾವು, ಚೆನ್ನಂಗಿ ಕಾಳು, ಚೆನ್ನಂಗಿ ಬೇಳೆ ಅಂತ 5500 ರೂಪಾಯಿ ಆಯ್ತು. ಮಸ್ಟರ್ಡ್ ಅಂದ್ರೆ ಇದು ಉತ್ತರ ಭಾರತದಲ್ಲಿ ಜಾಸ್ತಿ ಬೆಳೀತಾರೆ, 5050 ರೂಪಾಯಿ ಮಾಡಿದ್ರು. ಆಮೇಲೆ ಸ್ಯಾಫ್ಲವರ್ ನಮ್ಮ ಭಾಗದಲ್ಲಿ ಇತ್ತೀಚೆಗೆ ಅಲ್ಲಲ್ಲಿ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದರೆ ಕಡಿಮೆ ಆಯ್ತು, ಮೊದಲೆಲ್ಲ ಬಹಳ ಜಾಸ್ತಿ ಬೆಳೀತಾ ಇದ್ರು ಕುಸುಬೆಯನ್ನು. ಅದನ್ನ ಏನ್ ಮಾಡಿದ್ದಾರೆ, 5441 ರೂಪಾಯಿ ಬೆಲೆಯನ್ನ ನಿಗದಿ ಮಾಡಿ ಈಗಾಗಲೇ ಆದೇಶ ಆಗಿದೆ. ಈ ಒಂದು ರೇಟ್ ಅಲ್ಲಿ ಸರ್ಕಾರ ಖರೀದಿ ಮಾಡಲಿಕ್ಕೆ ಮುಂದೆ ಬರ್ತಾ ಇದೆ. ಜೊತೆಗೆ ಮಾರುಕಟ್ಟೆಯಲ್ಲಿ ಸಹ ಒಮ್ಮೆ ಬೆಲೆ ಬಿತ್ತಪ್ಪ ಅಂತಂದ್ರೆ, ಹೌದು, ಬೆಲೆ ಬಿದ್ದಾಗ ಈ ಒಂದು ರೇಟ್ ನಲ್ಲಿ ಸರ್ಕಾರ ಬಹಳ ಅನುಕೂಲ ಆಗ್ತದೆ. ಈಗ ಖರೀದಿ ಕೇಂದ್ರ ತೆರೆಯೋದ್ರಿಂದ ಹೌದು ಓಪನ್ ಮಾರ್ಕೆಟ್ ಅಲ್ಲಿ ನಮ್ಗೆ ಜಾಸ್ತಿ ಸಿಗೋದಿಲ್ಲ. ಹೌದು, ಸಿಗಲಾರದ ಸಂದರ್ಭದಾಗ ಇಂತ ಒಂದು ಉಪಯೋಗವನ್ನು ಇಂತ ಖರೀದಿ ಕೇಂದ್ರಗಳಲ್ಲಿ ಮಾರಾಟ ಮಾಡೋದ್ರಿಂದ ಉಪಯೋಗನ ಪಡ್ಕೋಬಹುದು. ನೋಡಪ್ಪ, ಈಗ ಹೇಳೋದ್ ನೋಡಿದ್ರೆ ನನ್ಗೆ ಏನ್ ಅನ್ಸದಂದ್ರೆ, ಈಗ ನೋಡಪ್ಪ, ಈಗ ನಾವು ಎರ ಬಿರಿ ಖರ್ಚು ಮಾಡಕೈತ್ ಬಿಟ್ಟಿವಿ. ಈ ವರ್ಷ ಅಂತೂ ಗೊಬ್ಬರದಂಗೆ ಆಗ್ಯದ, ಮತ್ತೆ ಈ ಔಷಧ ಎಣ್ಣೆ ಹೊಡಿಯೋದು ಅದೂ ಹಂಗೆ ಆಗ್ಯದ. ಈಗ ರೇಟ್ ಜಾಸ್ತಿ ಆಗಿರೋದ್ರಿಂದ ಈ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯೋದಕ್ಕಿಂತ ಮುಂಚೆ ಮಾಮೂಲಿ ಏನ್ ನೀವು ಹೇಳಿದ್ರಲ್ಲ, ಒಂದು ಹೊಸ ಕಾಯ್ದೆ ಏನೋ ತರ್ತಾರ ಅಂತ ಹೇಳಿ ಯೋಚನೆ ಮಾಡಕತ್ತಿರಂದಿಲ್ಲ, ಆ ಕಾಯ್ದೆ ಬಹಳ ಬೇಗ ಬಂದ್ರೆ ಬಹಳ ಅನುಕೂಲ ಆಗಿಬಿಡ್ತದೆ. ಬಹಳ ಅಂದ್ರೆ ಓಪನ್ ಹೊರಗೆ ಮಾರ್ಕೆಟಲ್ಲಿ ಆದ ರೇಟ್ ಸಿಕ್ಕರೆ ಈ ಖರೀದಿ ಕೇಂದ್ರ ಕಾಯೋದು ಬೇಕಾಗಿಲ್ಲ. ನಾನು ಬೇರೆ ಬೇರೆ ಬೇರೆ ಷರತ್ತುಗಳನ್ನು ಖರೀದಿ ಕೇಂದ್ರಗಳಲ್ಲಿ ಹಾಕ್ತಿರ್ತಾರೆ, ಈ ಷರತ್ತುಗಳೆಲ್ಲ ಪೂರೈಸಬೇಕಂದ್ರೆ ನಮ್ಮ ರೈತರಿಗೆ ಸ್ವಲ್ಪ ಕಷ್ಟ. ಹಂಗಾಗಿ ಈ ಇದರಲ್ಲೇ ಆರಂಭ ಮಾಡಿದ್ರೆ ಕನಿಷ್ಠ ಒಂದಿಷ್ಟು ಬೆಲೆ ಆದರೂ ಸಿಗ್ತದ ಅನ್ನೋದು. ಈಗ ಹತ್ತಿ ಬರ್ತದ ನಮ್ಗೆ, ಈಗ ಫಸ್ಟ್ ಬರೋದು ನಮಗೆ ಸಜ್ಜೆ ಬರ್ತಾವ. ಈ ಸಜ್ಜೆ ಒಂದಿಷ್ಟು ಈ ತರ ಸಿಕ್ಕರೆ ಈ ರೈತರು ನಾವೇನು ನಾವು ಮೊದಲು ತಿಳ್ಕೊಬೇಕು. ಈಗ ತಿಳ್ಕೊಂಡ್ರೆ ಅನುಕೂಲ ಆಗ್ತದೆ. ಈ ಬೆಂಬಲ ಬೆಲೆಗಳ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ಮಾರ್ಕೆಟ್ ಆಗಿ ನಾವು ಮಾರಿಬಿಡ್ತೀವಿ, ಕಡಿಮೆ ರೇಟ್ ಸಿಗ್ತದೆ. ನೋಡಪ್ಪ, ಸರ್ಕಾರ ಈಗ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ತಲ್ಲ, ಅದ್ರ ಬಗ್ಗೆ ತಿಳ್ಕೊಬೇಕು ನಾವು. ಹೌದು, ತಿಳ್ಕೊಂಡು ಯಾವ್ದಕ್ಕೆ ಬೆಲೆ ಇದೆ, ಯಾವ್ದಕ್ಕೆ ಹೋಗ್ಬೇಕು, ನಾವೇನ್ ಮಾಡ್ತೀವಿ, 10 ಎಕರೆ ಇತ್ತಂದ್ರೆ ಒಂದೇ ಬೆಳೆಯನ್ನ ಹಾಕ್ಬಿಡ್ತೀವಿ. ಹೌದೌದು, ಅದೇ. ಅದ್ರ ಬದಲಾಗಿ ಒಂದು 3-4 ಬೆಳೆಗಳನ್ನ ಹಾಕಿದ್ರೆ ಖಂಡಿತ ಏನಾಗತ್ತೆ, ನಮಗೆ ಒಳ್ಳೆ ಒಂದು ಬೆಲೆ ಸಿಗ್ತದೆ, ಬೆಲೆ ಸಿಗ್ತವೆ, ಮತ್ತು ಲುಕ್ಸಾನ ಆಗೋದಿಲ್ಲ. ಆ ಒಂದು ರೀತಿ ಒಳಗೆ ನಾವು ವಿಚಾರ ಮಾಡಬೇಕಾಗಿದೆ. ನೋಡಪ್ಪ ವೆಂಕಟೇಶ, ಇನ್ನೊಂದು ಮಾಹಿತಿ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು. ಈಗ 2021-22 ಸಾಲಿಗೆ ಮುಂಗಾರು ಹಂಗಾಮಿನ ಒಂದು ಬೆಂಬಲ ಬೆಲೆಗಳನ್ನು ಹೇಳ್ತೀನಿ ನಾನು. ಭತ್ತಕ್ಕೆ ನೋಡು, ಭತ್ತ ಎಷ್ಟು ಜಾಸ್ತಿ ಆಯ್ತಂತಾನೆ, 2021-22 ಸಾಲಿಗೆ 1940 ರೂಪಾಯಿ ಅದ ಈಗ ರೇಟ್. ಅಂದ್ರೆ ಸುಮಾರು ಸರಿಸುಮಾರಾಗಿ 72 ರೂಪಾಯಿ ಜಾಸ್ತಿ ಮಾಡಿದ್ರು. ಅದೇ ರೀತಿ ಜೋಳಕ್ಕೆ ಬಂದಾಗ 118 ರೂಪಾಯಿ ಜಾಸ್ತಿ ಆಗಿದೆ. ಸಜ್ಜೆಗೆ ಬಂದಾಗ ಸುಮಾರು ಒಂದು 100 ರೂಪಾಯಿ ಒಂದು ವರ್ಷದಿಂದ ವರ್ಷಕ್ಕೆ. ಆಮೇಲೆ ರಾಗಿಗೆ ಬಂದ್ರೆ ಸದ್ಯ ಏನಂದ್ರೆ 3,377 ರೂಪಾಯಿ ಪ್ರತಿ ಕ್ವಿಂಟಲ್ ನಿಗದಿ ಆಗಿದೆ. ಮೆಕ್ಕೆಜೋಳ 1,870 ರೂಪಾಯಿ ನಿಗದಿ ಮಾಡಿದ್ದಾರೆ. ಆಮೇಲೆ ತೊಗರಿ ಏನಂತ ಹೇಳ್ತೀವಲ್ಲ, 6,300 ರೂಪಾಯಿ. ನೀ ಮೊನ್ನೆ ಖರೀದಿ ಕೇಂದ್ರದಲ್ಲಿ ಹೇಗೆ ಕೊಟ್ಟೆ ತೊಗರಿ? ಮತ್ತೆ ತೊಗರಿ 6,000 ತನ ಹೋಯ್ತು. 6,000 6,300 ಬೆಂಬಲ ಬೆಲೆ 6,300 ಖರೀದಿ ಆಗಿದೆ. ಆಮೇಲೆ ನಾವು ಹೇಳ್ತೀವಿ ಈ ಮೂಂಗ್ ಅಂತ ಹೇಳ್ತೀವಿ. ಮೂಂಗ್ ಅಂದ್ರೆ ಏನ್ ಹೇಳುದು? ಹೆಸರುಕಾಳು. ಹೆಸರುಕಾಳು 7,275 ರೂಪಾಯಿ ಒಂದು ಬೆಂಬಲ ಬೆಲೆ ನಿಗದಿಯಾಗಿದೆ. ಶೇಂಗಾಕ್ಕೆ 5,550 ರೂಪಾಯಿ. ಆಮೇಲೆ ಸನ್ಫ್ಲವರ್ ಸೀಡ್ಸ್ ಅಥವಾ ಸೂರ್ಯಕಾಂತಿ 6,115 ರೂಪಾಯಿ ಇದೆ. 6,015 ರೂಪಾಯಿ ಇದೆ. ಅದೇ ರೀತಿ ಕೆಲವೊಂದು ಹತ್ತಿ ಬಂದಾಗ ಮೀಡಿಯಂ ಸ್ಟೇಪಲ್ ಲಾಂಗ್ ಸ್ಟೇಪಲ್ ಅಂತ ಹೇಳ್ತೀವಿ, 5,726. ಆಮೇಲೆ ಲಾಂಗ್ ಸ್ಟೇಪಲ್ ಕಾಟನ್ಗೆ ಏನಿದೆ ಅಂದ್ರೆ 6,025. ಈ ರೀತಿ ಒಂದು ಮುಂಗಾರು ಹಂಗಾಮಿನ ಬೆಳೆಗಳಿಗೆ 2021-22 ಸಾಲಿನಲ್ಲಿ ಬೆಲೆಯನ್ನ ನಿಗದಿ ಮಾಡಿದೆ. ಒಟ್ಟಾರೆ ಸರ್ಕಾರ ರೈತರಿಗೋಸ್ಕರ ಈ ಒಂದು ಬೆಂಬಲ ಬೆಲೆ ಯೋಜನೆಯನ್ನ ಪ್ರತಿ ವರ್ಷ ತರ್ತಾ ಇದೆ. ರೈತರು ಏನ್ ಮಾಡಬೇಕು, ಆದಷ್ಟು ಈ ಬೆಂಬಲ ಬೆಲೆ ಬಗ್ಗೆ ಮಾಹಿತಿಯನ್ನು ಪಡ್ಕೋತಾರೆ, ಮಾಹಿತಿ ಪಡಿಬೇಕು. ಆಮೇಲೆ ನೀ ಹೇಳ್ದಂಗ ಒಂದೇ ಹೊಲದ ಒಂದು ಎಕರೆ ಇತ್ತಂದ್ರೆ ಬಹು ಬೆಳೆ ಪದ್ಧತಿಗಳನ್ನ, ಮಿಶ್ರ ಬೆಳೆ ಪದ್ಧತಿಗಳನ್ನ ನಾವು ಅನುಸರಿಸಬೇಕು. ಈ ಕೇವಲ ಸಜ್ಜೆ ಹಾಕಿದ್ರೆ, ಸಜ್ಜೆ ಒಂದೇ ಹಾಕಿದ್ರೆ ರೊಕ್ಕ ಎಲ್ಲ ಸಿಗೋದಿಲ್ಲ. ಮಾರ್ಕೆಟ್ ಅಲ್ಲಿ ಕಡಿಮೆ ಬಿದ್ದಾಗ ಇದು ಸುಮ್ಮನೆ ಒಂದು ಆಸರೆ, ನಮ್ಗೆ ಆಸರೆ ಇದೇ ಫೈನಲ್ ಅಲ್ಲ ಇದು ಆಸರೆ. ಇದು ಮಾರ್ಕೆಟ್ ಒಮ್ಮೊಮ್ಮೆ ಖರೀದಿ ಕೇಂದ್ರದಕ್ಕಿಂತ ಜಾಸ್ತಿ ಹೋಗ್ತದೆ. ಹೌದು, ಹೋದ್ಸಲ ನಿನಗೆ ತೊಗರಿ ಈಗ ಭತ್ತನೇ ಉದಾಹರಣೆ ನೀ ಹೇಳಿದಲ್ಲ, ಈ ಭತ್ತನೇ ಜಾಸ್ತಿ ಹೋಯ್ತು ಓಪನ್ ಮಾರ್ಕೆಟ್. ತೊಗರಿ 6,300 ರೂಪಾಯಿ ನಿಗದಿ ಮಾರುಕಟ್ಟೆಯಲ್ಲಿ 6,700 ಮಾರಾಟ ಆಗಿದೆ. ಹೌದು, ರೈತರು ಈ ಸಲ ಏನ್ ಮಾಡಿದ್ರು, ಹಿನ್ನಡೆ ಮಾಡಿದ್ರು, ತೊಗರಿಗೆ ಹೊರಗಡೆ ರೇಟ್ ಜಾಸ್ತಿ, ಮಾರುಕಟ್ಟೆ ಕೊಡೋದು ಬೇಡ ಅಂತ ವಿಚಾರ ಕೊಡಬಹುದು. ನೀವು ಹೊರಗಡೆ ಜಾಸ್ತಿ ಇದ್ದ ಹೊರಗಡೆ ಕೊಡ್ರಿ, ಹೊರಗಡೆ ಬೆಲೆ ಇಲ್ಲ ಅಂದಾಗ ಖರೀದಿ ಕೇಂದ್ರಕ್ಕೆ ಇಲ್ಲ. ಒಂದ್ ರೀತಿ ಇದು ಮಾರ್ಕೆಟ್ ನಲ್ಲಿ ಕಮಿಷನ್ ಏಜೆಂಟ್ರು ಮತ್ತೆ ಇವರು ಮಾಡೋ ವ್ಯಾಪಾರ ಇರ್ತದಲ್ಲ, ಆ ವ್ಯಾಪಾರ ಕಡಿಮೆ ಆದಾಗ ಇಂಥ ಬೆಲೆ ಬೆಂಬಲ ಬೆಲೆ ಸಿಕ್ಕರೆ ರೈತರು ಇಲ್ಲಿ ಮಾರದಲ್ಲಿ ಇಲ್ಲಿ ಹೋದಾಗ ಆಟೋಮೆಟಿಕ್ ಆಗಿ ಅಲ್ಲಿ ಮತ್ತೆ ದರ ಏನ್ ಮಾಡ್ತಾರೆ ಖರೀದಿದಾರರು ಏನ್ ಮಾಡ್ತಾರೆ, ತೊಗರಿಗೆ ನೀವು ಒಂದು ಬೆಂಬಲ ಬೆಲೆ ಸರ್ಕಾರ ನಿಗದಿ 6,300 ರೂಪಾಯಿ ನಿಗದಿ ಮಾಡಿದ್ರು, ಅವಾಗ ಏನ್ ಮಾಡ್ತಾರೆ, ಅವಾಗ ಬೆಲೆ 6,300 ಕಡಿಮೆ ಖರೀದಿ ಮಾಡ್ಕೊಳ್ಳೋದಿಲ್ಲ, 100 ರೂಪಾಯಿ ಜಾಸ್ತಿ ನೀಡ್ತಾರೆ. ಅವ್ರು ಕಾಯ್ತಿರ್ತಾರೆ ಖರೀದಿ ಕೇಂದ್ರ ತೆಗಿಲಿಲ್ಲ ಅಂದ್ರೆ ರೇಟ್ ಕಡಿಮೆ, ಖರೀದಿ ಕೇಂದ್ರ ತೆಗೆದ ತಕ್ಷಣ ಅವರು ಜಾಸ್ತಿ ಮಾಡ್ತಾರೆ. ಅದಕ್ಕೆ ರೈತರು ಏನಾಗಬೇಕು, ಖರೀದಿ ಕೇಂದ್ರದಲ್ಲಿ ಬೆಂಬಲ ಬೆಲೆ ಬಗ್ಗೆ ಹೆಚ್ಚೆಚ್ಚು ತಿಳ್ಕೊಳ್ಬೇಕಾಗ್ತದೆ. ನಾವು ಎಪಿಎಂಸಿಗೆ ಹೋಗ್ತಿರ್ತೀವಿ, ಮಾರ್ಕೆಟ್ಗೆ ಹೋಗ್ತೀವಿ, ದಲ್ಲಾಳ ಅಂಗಡಿಗೆ ಹೋಗ್ತೀವಿ, ದಲ್ಲಾಳ ಅಂಗಡಿಯಾಗ ರೇಟ್ ಕೇಳ್ಕೊಂಡು ಬಂದ ಅಲ್ಲೇ ಎಪಿಎಂಸಿ ಅದ, ಅಲ್ಲೇ ಬಂದು ಕೇಳ್ಕೋಬೇಕು ಎಷ್ಟಾದ ರೇಟ್ ಅಂತ ಕೇಳ್ಕೊಂಡ್ರೆ ಆಯ್ತು, ನಾವು ಎಲ್ಲಿಯಾದ್ರೂ ಮಾರ್ಬೋದು. ನಮಗೆ ಮುಕ್ತ ಅವಕಾಶ ಮುಂದಿನ ದಿನಗಳಲ್ಲಿ ಏನಿದೆಯಲ್ಲ, ಮಾರುಕಟ್ಟೆ ಒಂದು ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ಎಪಿಎಂಸಿ ಅಂದ್ರೆ ನಿಮ್ಮ ಹಳ್ಳಿಗಳಿಗೆ ಏನೋ ಖರೀದಿ ನಮ್ಮ ಮನೆಗೆ ಬರ್ತಾರೆ, ನಿಮ್ಮ ಎಲ್ಲಿ ಉತ್ಪಾದನೆ ಆಗತ್ತೆ ಅಲ್ಲಿಗೆ ಖರೀದಿ ಕೇಂದ್ರಗಳು ಬರ್ತವೆ. ಆ ತರ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ರೈತರು ಒಳ್ಳೆ ಉತ್ಪಾದನೆಯನ್ನ ಉತ್ಪಾದನೆ ಮಾಡ್ಲಿಕ್ಕೆ ಗಮನ ಕೊಡಬೇಕು, ಒಳ್ಳೆ ಗುಣಮಟ್ಟದ ಉತ್ಪಾದನೆ ಮಾಡಬೇಕು. ಇವತ್ ಜೋಳ ಬೆಳೆದಿನಂತಂದ್ರೆ ಅದರಲ್ಲಿ ಕಡ್ಡಿ ಕಸಗಳಿರ್ಲಾರ್ದಾಗೆ ಒಳ್ಳೊಳ್ಳೆ ಗುಣಮಟ್ಟದ ಒಂದು ಜೋಳದ ಉತ್ಪಾದನೆ, ಮೆಣಸಿನಕಾಯಿ ಗುಣಮಟ್ಟದ ಉತ್ಪಾದನೆ, ತೊಗರಿ ಬೆಳೆದ್ರೆ ಒಳ್ಳೆ ಗುಣಮಟ್ಟದ ಉತ್ಪಾದನೆ ಮಾಡಬೇಕು. ನಾವೇನ್ ಮಾಡ್ತೀವಿ ಅದನ್ನ ಜಾಸ್ತಿ ಗ್ರೇಡಿಂಗ್ ಮಾಡೋದಿಲ್ಲ, ಹಾಗೆ ರಾಶಿ ಮಾಡಿ ತುಂಬಿಕೊಂಡು ಹೋಗ್ತೀವಿ. ಅದನ್ನ ಕಾಳುಗಳನ್ನ ಸೈಜು ಸಾನಿಗೆಗಳನ್ನ ಹಾಕಿ ದೊಡ್ಡ ದೊಡ್ಡ ಸೈಜ್ ಕಾಳು, ಸಣ್ಣ ಸೈಜ್ ಕಾಳು ಬೇರೆ ಬೇರೆ ಮಾಡ್ಕೊಂಡು ಇರ್ಲಾರ್ದಂಗ್ ಮಾಡ್ಕೊಂಡ್ಬಿಟ್ರೆ ಖಂಡಿತ ನಮ್ಗೆ ಏನಾಗುತ್ತೆ ಒಳ್ಳೆ ಬೆಲೆ ಸಿಗ್ತದೆ, ಸಿಕ್ಬಿಡುದು ನೋಡೋದ್ರೆ ಖರೀದಿದಾರರು. ಇದನ್ನ 50 ರೂಪಾಯಿ ಇಲ್ಲ, ಈಗ ನೀವು ಬೆಂಬಲ ಬೆಲೆಕ್ಕಿಂತ ಜಾಸ್ತಿ ಖರೀದಿ ಮಾಡ್ತಾರಂದ್ರೆ ಅಲ್ಲಿ ಚಲೋ ಇರ್ತದಂತೆ ಅವ್ರು ಖರೀದಿ ಮಾಡ್ತಾರೆ, ಮಾಲ್ ಚಲೋ ಇತ್ತಂದ್ರೆ ಅವ್ರು ಖರೀದಿ ಮಾಡ್ತಾರ ಅನ್ನೋದು ನೋಡಪ್ಪ. ಅದಕ್ಕೆ ನೀನು ಈ ಸಲ ಏನ್ ಮಾಡು, ಏನು ಹಿಂಗಾರು ಒಂದು ಅವಧಿ ಬಂತಲ್ಲ, ನೀವ್ ವರ್ಷ ಏನ್ ಮಾಡ್ತಿ ಬರೇ ಜೋಳ ಅಥವಾ ಕಡ್ಲಿ ಹಾಕ್ಬಿಡ್ತೀವಿ, 10 ಎಕರೆ ಕಡ್ಲಿ ಹಾಕಿ, ಅದಕ್ಕೆ ಏನ್ ಮಾಡಿ ಈ ಸಲ ಸ್ವಲ್ಪ ಜೋಳ ಹಾಕು, ಜೋಳ ಒಂದ್ 5 ಎಕರೆ ಜೋಳ ಹಾಕು, ಒಂದಿಷ್ಟು 4 ಎಕರೆ ಕಡ್ಲಿ ಹಾಕು, ಆಮೇಲೆ ಮುಂದಿನ ದಿನಗಳಲ್ಲಿ ಎಣ್ಣೆ ಕಾಳುಗಳಿಗೆ ಸಾಕಷ್ಟು ಬೇಡಿಕೆ ಬರ್ತಾ ಇದೆ. ಎಣ್ಣೆ ಕಾಳು ಅಂತಂದ್ರೆ ಈ ಭಾಗದಲ್ಲಿ ರಬಿ ಸೀಸನ್ ಅಲ್ಲಿ ಅಗಸೆ, ಆಮೇಲೆ ಕುಸುಬೆ. ಈಗ ನೋಡು ಕುಸುಬೆ ಎಣ್ಣೆಗೆ ಭಯಂಕರ ಒಂದು ಡಿಮಾಂಡ್ ಬರ್ತಾ ಇದೆ, ಕುಸುಬೆ ಸಿಗ್ತಾ ಇಲ್ಲ. ಹೌದೌದು, ಒಳ್ಳೆ ಬೆಲೆ ನಿನಗೆ 1,000 ರೂಪಾಯಿ ಅಲ್ಲ 10,000 ರೂಪಾಯಿ ಕ್ವಿಂಟಲ್ ಕೊಟ್ಟು ಖರೀದಿ ಮಾಡ್ಲಿಕ್ಕೆ ಜನ ಮುಂದೆ ಬರ್ತಾ ಇದ್ದಾರೆ. ಅದಕ್ಕೆ ಈ ಸಲ ನೀನು ಏನ್ ಮಾಡು, 1 ಎಕರೆ 2 ಎಕರೆ ಕುಸುಬೆ ಕುಸುಬೆ ಹಾಕಿದೆಯಪ್ಪ ಅಂದ್ರೆ ಎಣ್ಣೆ ಕಾಳುಗಳಿಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಈ ರೀತಿ ನಾವು ಯಾವ ಒಂದು ಬೆಳೆಗಳಿಗೆ ಬೇಡಿಕೆ ಬರ್ತದೆ ಜಾಸ್ತಿ ಆಗುತ್ತೆ ವಿಚಾರ ಮಾಡಿ, ನಾವು ಆ ಬೆಳೆಗಳು ಹೋದ್ರೆ ಖಂಡಿತ ಲಾಭ ಆಗುತ್ತೆ. ಇಲ್ಲ ಇಲ್ಲ, ಈಗ ಮಾರುಕಟ್ಟೆ ಆಧಾರಿತ ಬೆಳೆ ಬೆಳಿಬೇಕಾದಂತ ಪರಿಸ್ಥಿತಿ ಅದ, ಅದು ಮಾಡಬೇಕು. ಈಗ ನಾವ್ ಏನ್ ಮಾಡ್ತೀವಿ, ಬರೀ ಹತ್ತಿ ಪಕ್ಕದಲ್ದವನ್ನ ಹತ್ತಿ ಹಾಕಿನಂದ್ರೆ ನಾವ್ ಹತ್ತಿ ಹಾಕಿಬಿಡೋದು, ಆ ತರ ಮಾಡ್ತಿದೀವಲ್ಲ, ಅದು ಒಂದಿಷ್ಟು ಅವೈಜ್ಞಾನಿಕ. ಅದು ನಾವು ಬೇರೆ ಬೇರೆ ಬೆಳೆಗಳನ್ನ ಬೆಳೆ ಕಡೆ ಹೆಚ್ಚಿನ ಗಮನವನ್ನ ಕೊಡಬೇಕು. ನೀನು ತೊಗರಿ ಎಲ್ಲಾ ಖರೀದಿ ಕೇಂದ್ರ ಕೊಟ್ಟಿ ರೊಕ್ಕ ಅದು ಬಂದಿರ್ಬೇಕು. ಈಗ ಬಂದವು ಮಾಡಿದೆ, ಮತ್ತೇನ್ ಜಮಾ ಮಾಡಿ ಎಲ್ಲರ ಬ್ಯಾಂಕ್? ಇಲ್ಲ, ಏನ್ ಜಮಾ ಮಾಡೋದಪ್ಪ, ಈಗ ಎಣ್ಣೆ ಹೊಡಿಬೇಕು ಹತ್ತಿಗೆ, ಈ ಗೊಬ್ಬರ ಗಿಬ್ಬರ ಹಾಕ್ಬೇಕು, ಮಳೆ ಬರೀ ಚಲೋ ಬಂದದ, ಹಂಗಾಗಿ ಎಣ್ಣೆ ತರಬೇಕಂತ ಹೊಂಟಿದ್ದೆ ನೋಡಿ ಸಿಕ್ಕಿ. ಒಳ್ಳೇದಾಯ್ತು, ಆಮೇಲೆ ತಜ್ಞರ ಸಲಹೆಯನ್ನ ಪಡ್ಕೊಂಡು ಎಣ್ಣೆಗೆ ನೀನ ತಂದು ಮನಸ್ಸಿಗೆ ತಂದ ಎಣ್ಣೆ ಹೊಡೆದು ಆಮೇಲೆ ಭಯಂಕರ ಲಾಸ್ ಆಗತ್ತೆ ರೈತರು. ಕೇಳಿ ಯಾವ ಕೀಟದ ಏನ್ ರೋಗದ ಅನ್ನೋ ತಿಳ್ಕೊಂಡು ಎಣ್ಣೆ ಹೊಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಆಮೇಲೆ ಮತ್ತೆ ನಾನು ಬೆಟ್ಟಿ ಹಾಕಿನಂತ ಬೆಟ್ಟಿ ಆಗುಣಂತ ಮತ್ತೇನಾರ ಹೊಲ ಕಡೆ ಬಂದಾಗ ನಮ್ಮ ಹೊಲ ಕಡೆ ಬರ್ತಾ ಇರ, ಬರ್ತೀನಪ್ಪ, ಸಿಕ್ತಾ ಇರಮ್ಮ ಹೊಲ್ದಾಗ. ಹಿಂಗೆ ಇಂಥವ್ ಆವಾಗ ಸಿಕ್ಕಾಗ ಹೇಳ್ತಿರಪ್ಪ ಶರಣಪ್ಪ, ಬರ್ಲೆ ಹೋಗಮ್ ನಡಿಯಪ್ಪ. ರೈತ ಬಾಂಧವರೇ, ಇದುವರೆಗೆ ಕೃಷಿ ಉತ್ಪನ್ನಗಳ ಕನಿಷ್ಠ ಬೆಂಬಲ ಬೆಲೆ ಅಂದು ಇಂದು ಈ ಒಂದು ಮಾತುಕತೆಯಲ್ಲಿ ಭಾಗವಹಿಸಿದವರು ಡಾಕ್ಟರ್ ವಿ ಜಿ ಪಾವಲತ್ತಿ ಹಾಗೂ ವೆಂಕಟೇಶ್ ಹೋಗರ್. ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ನಾಳೆ ದಿನಾಂಕ 17/9/2021 ಅಂತಂದರೆ ಶುಕ್ರವಾರದ ಹವಾಮಾನ ವರದಿಯನ್ನು ಹೇಳೋದಾದರೆ, ಯಾವುದೇ ಮಳೆಯ ಪ್ರಮಾಣ ಇರುವುದಿಲ್ಲವೆಂದು ಭಾವಿಸಲಾಗಿದ್ದು ಗರಿಷ್ಠ 32 ಹಾಗೂ ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದೆ. ಹಾಗೆಯೇ ಗರಿಷ್ಠ 89 ಕನಿಷ್ಠ 86% ಆರ್ದ್ರತೆ ಇರುವುದೆಂದು ಭಾವಿಸಲಾಗಿದ್ದು ಗಾಳಿ ವೇಗ ಪ್ರತಿ ಗಂಟೆಗೆ 2 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಹವಾಮಾನ ವೈಪರೀತ್ಯದಿಂದ ಬೆಳೆಹಾನಿಯನ್ನು ಕಡಿಮೆ ಮಾಡಲು ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕವನ್ನು ಭೇಟಿ ನೀಡಿ ಬೆಳೆ ವಿಮೆಯನ್ನು ಮಾಡಿಸಿ, ಸಾಧ್ಯವಾದಷ್ಟು ಕಳೆನಾಶಕವನ್ನು ಸಿಂಪರಣೆ ಮಾಡುವ ಮುಂಚೆ ತಮ್ಮ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಇಲಾಖೆಯಲ್ಲಿನ ಕೃಷಿ ಪರಿಣಿತರ ಸಲಹೆ ಪಡೆದು ಸಕಾಲದಲ್ಲಿ ಕಳೆನಾಶಕವನ್ನು ಉಪಯೋಗಿಸಿ ಕಳೆಗಳ ನಿರ್ವಹಣೆಯನ್ನು ಮಾಡಿ. ಇನ್ನು ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮೇಲು ಗೊಬ್ಬರವನ್ನು ಕೊಡಬೇಕು. ಮುಖ್ಯವಾಗಿ ತೊಗರಿ, ಗೋವಿನ ಜೋಳ ಮತ್ತು ಇತರ ದೀರ್ಘಾವಧಿ ಬೆಳೆಗಳಿಗೆ ಈ ಮೇಲ್ಗೊಬ್ಬರವನ್ನು ಕೊಡುವುದು ಸೂಕ್ತ. ಇನ್ನು ಭತ್ತವನ್ನು ನಾಟಿ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಭತ್ತದಲ್ಲಿ ಕಾಡಿಗೆ ರೋಗದ ಬಾಧೆ ಕಂಡುಬಂದಲ್ಲಿ ರೈತ ಬಾಂಧವರು ಇದರ ಹತೋಟಿಗಾಗಿ ಟ್ರಿಪ್ಲಾಕ್ಸಿಟ್ರಾಬಿನ್ ಟಿಬುಕೊನಾಜಾಲ್ 1.5 ಗ್ರಾಮ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡುಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಜಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಿ. ಕೆಲವೊಂದು ಭಾಗದಲ್ಲಿ ಭತ್ತದ ಬೆಳೆಯು ಮರಿಯೊಡೆಯುವ ಹಂತದಲ್ಲಿದ್ದು ಇಂತಹ ಬೆಳೆಗಳಿಗೆ ಮೇಲುಗೊಬ್ಬರವಾಗಿ 18.75 kg ಸಾರಜನಕ ಮತ್ತು 43.75 kg ಪೊಟ್ಯಾಷ್ ಒದಗಿಸುವ ಗೊಬ್ಬರವನ್ನು ಕೊಡಬೇಕು. ಮೇಲುಗೊಬ್ಬರ ಕೊಡುವ ಮೊದಲು ಗದ್ದೆಯಲ್ಲಿನ ನೀರನ್ನು ಬಸಿದು ಗೊಬ್ಬರ ಕೊಟ್ಟ 24 ಗಂಟೆಗಳ ನಂತರ ನೀರನ್ನು ಬಿಡಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆನೊಣ ಹತೋಟಿ ಮಾಡಲು ರೈತ ಬಾಂಧವರು 2.5 ml ಕಾರ್ಬೋಸ್ಪಾಡ್ 25 EC ಅಥವಾ 1 ml ಪ್ರಿಪ್ರೋನಿಲ್ 5 SCಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅಥವಾ 10 kg ಕಾರ್ಬೋಫೋರಾಮ್ 3G 1 ಎಕರೆಗೆ ಎರಚಬೇಕು. ಬದನೆಯನ್ನು ಬೆಳೆದಿರುವಂತಹ ತೋಟಗಾರಿಕಾ ರೈತರಿಗೆ ಹೇಳುವುದಾದರೆ, ಬದನೆಯಲ್ಲಿ ಕುಡಿ ಹಾಗೂ ಕಾಯಿ ಕೊರೆಯುವ ಹುಳುವಿನ ನಿಯಂತ್ರಣಕ್ಕಾಗಿ 4-5 ಮೋಹಕ ಬಲೆಗಳನ್ನು ಪ್ರತಿ ಎಕರೆಗೆ ಅಳವಡಿಸಿ ಹಾಗೆಯೇ 2 ml ಪ್ರೊಫೆನೋಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಬದನೆಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮಾಮಿಕ್ಯುನ್ ಬೆಂಜುಯೇಟ್ 5 SG ಅಥವಾ 0.20 ml ಸ್ಪೈನೋಸ್ಯಾಡ್ 45 SC ಅಥವಾ 0.2 ml ಕ್ಲೋರಾ ಎಂಟ್ರಿನಿಲಿಪ್ರೋಲ್ 18.5 SCಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಇನ್ನು ಮೆಣಸಿನಕಾಯಿಯನ್ನು ನಾಟಿ ಮಾಡುವಂತಹ ರೈತ ಬಾಂಧವರಿಗೆ ಹೇಳೋದಾದರೆ, ಮೆಣಸಿನಕಾಯಿಯಲ್ಲಿ ಹೂ ಬಿಡುವ ಹಂತದಲ್ಲಿ 5 ml ನೆಪ್ತಲಿಕ್ ಆಸಿಡನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ತಡೆಗಟ್ಟಬಹುದು. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ 1 ಗ್ರಾಂ ಕಾರ್ಬನ್ ಡೈಜಮ್ 50 WP ಅಥವಾ 1 ml ಪೆನ್ ಕೊನಾಜಿಲ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಕಾಯಿ ಕೊರೆಯುವ ಕೀಟದ ಹತೋಟಿಗಾಗಿ 1 ಗ್ರಾಂ ಥೈರೋಡಿಕಾರ್ಬ್ 75 WP ಅಥವಾ 4 ಗ್ರಾಂ ಕಾರ್ಬೋರಿಲ್ 50 WP ಅಥವಾ 0.5 ml ಲ್ಯಾಮ್ಡಾ ಸೈಲೋತ್ರಿನ್ 4.9 SC ಅಥವಾ 0.75 ml ನೌಲೂರಾನ್ 10 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಇನ್ನು ತೊಗರಿಯನ್ನು ಬೆಳೆದಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ತೊಗರಿಯಲ್ಲಿ ಬಲೆ ಕಟ್ಟುವ ಕೀಟದ ಹತೋಟಿಗಾಗಿ 2 ml ಕ್ಲೋರೋಫೆರಿಫಾಸ್ 20 EC ಅಥವಾ 1 ಗ್ರಾಂ ಅಸಿಫೇಟ್ 75 SP ಈ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಿ. ತೊಗರಿ ಬೆಳೆಯಲ್ಲಿ 50% ಹೂವಾಡುವಾಗ ಪ್ರತಿ ಲೀಟರ್ ನೀರಿಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಬೆರೆಸಿ ಸಿಂಪಡಿಸಬೇಕು. ಹಾಗೆಯೇ 15 ದಿನಗಳ ನಂತರ ಮತ್ತೊಮ್ಮೆ ಈ ಪಲ್ಸ್ ಮ್ಯಾಜಿಕನ್ನು ಸಿಂಪರಣೆ ಮಾಡಬೇಕು. ತೊಗರಿಯನ್ನು ಬಿತ್ತನೆ ಮಾಡಿದ 50 ದಿನಗಳಲ್ಲಿ ಬೆಳೆ ಮೇಲ್ಭಾಗದ ಕುಡಿಯನ್ನು 5-6 cm ಕುಡಿ ಚಿಗುಟುವುದು ಹಾಗೂ 10 ಗ್ರಾಂ 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲಿಡಿದು ಕಾಯಿಗಳ ಸಂಖ್ಯೆ ಹೆಚ್ಚಾಗುವುದು. ಇನ್ನು ಜಿಲ್ಲೆಯಲ್ಲಿ ಹತ್ತಿಯನ್ನು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಹತ್ತಿಯಲ್ಲಿ ಹೂ ಉದುರುವುದನ್ನು ತಡೆಗಟ್ಟಲು ಫ್ಲಾನೋಫಿಕ್ಸ್ 0.25 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನು ಮಾಡಿ. ಹತ್ತಿ ಬೆಳೆಗೆ ಮ್ಯಾಗ್ನೀಸಿಯಂ ಸಲ್ಫೇಟ್ 10 ಗ್ರಾಂ ಮತ್ತು 19-19-19 10 ಗ್ರಾಂ ಅನ್ನು ಹೂ ಆಡುವ ಹಂತ, ಕಾಯಿ ಕಟ್ಟುವ ಹಂತ ಹಾಗೆಯೇ ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಹತ್ತಿಯಲ್ಲಿ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಹತ್ತಿಯಲ್ಲಿ ಸಸ್ಯಹೇನು ಮತ್ತು ಬಿಳಿ ನೊಣದ ಹತೋಟಿಗಾಗಿ ಎಕರೆಗೆ 20 ಹಳದಿ ಬಣ್ಣದ ಪಂಜಿನ ಬಲೆಗಳನ್ನು ಉಪಯೋಗಿಸಬೇಕು. ಹತ್ತಿಯಲ್ಲಿ ರಸಹೀರುವ ಕೀಟಗಳ ಹತೋಟಿಗಾಗಿ 0.3 ಗ್ರಾಂ ಪ್ಲೋನಿಕಮೈಡ್ 50 WG ಅಥವಾ 0.3 ಗ್ರಾಂ ಡೈಫ್ನೋಟಫಿರಾನ್ 20 SG ಅಥವಾ 1 ml ಅಸಿಟಾಮೆಪ್ರಿಡ್ 20 SP ಅಥವಾ 0.2 ಗ್ರಾಂ ಥಯಾಮೆಥಾಕ್ಸಮ್ 25 WG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಹೈನುಗಾರಿಕೆಯನ್ನು ಮಾಡುವಂತಹ ರೈತ ಬಾಂಧವರಿಗೆ ಹೇಳೋದಾದರೆ, ನುಗ್ಗೆಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸಮೇವನ್ನಾಗಿ ಸಂಗ್ರಹಿಸಿಕೊಂಡರೆ ಹಸಿರು ಮೇವು ಸಿಗದೇ ಇದ್ದಾಗ ರೈತ ಬಾಂಧವರು ಅದನ್ನು ಮೇಯಿಸಿ ಅಂದರೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆಯನ್ನು ಮಾಡಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ, ಹಾಗೆಯೇ ರೈತ ಬಾಂಧವರು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಮತ್ತೆ ನಾಳೆ ಸಿಗೋಣ, ಅಲ್ಲಿವರೆಗೂ